ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 6:50.13. ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಕೃಷಿರಂಗ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ಅದಾದ ನಂತರ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ, ಮೇವು ಬೆಳೆ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳುವಿರಿ. ಸಂದರ್ಶಿಸುತ್ತಾರೆ ಎನ್ ಕೇಶವಮೂರ್ತಿ. ದೀಪಾವಳಿ ಬೋನಸ್ ಸಿಗ್ತಾಯೇನು? ಅದಕ್ಕಿಂತ ದೊಡ್ಡ ಶೇಖರವರೇ, ಏನಾಯ್ತು ದೀಪಾವಳಿ ನೋಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಕಂತಾನೆ ಹಂಚ್ಕೊತಾ ಇದ್ದೀನಿ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವಿನ ಬೆಳೆ ಅಭಿವೃದ್ಧಿಗೆ ಇಲಾಖೆ ಯೋಜನೆಗಳನ್ನು ಕುರಿತು ಮೈಸೂರು ಜಿಲ್ಲಾ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಅವರೊಂದಿಗೆ ಸಂದರ್ಶನವಿದೆ. ಡಾಕ್ಟರ್ ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆ ಮೇವಿನ ಬೆಳೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ, ಮುಂದಿನ ದಿನಗಳಲ್ಲಿ ಬೇಸಿಗೆ ಬರೋದ್ರಿಂದ ಮೇವಿನ ಸಮಸ್ಯೆ ಉಂಟಾಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಾವು ತೆಗೆದುಕೋತಾ ಇದ್ದೀರಿ, ಮತ್ತು ಮುಂದಿನ ದಿನದಲ್ಲಿ ಮೇವನ್ನು ಯಾವ ರೀತಿ ಸಂರಕ್ಷಣೆ ಮಾಡ್ಕೋಬೇಕು ಮತ್ತು ಯಾವ ರೀತಿ ಉತ್ಪಾದನೆ ಮಾಡ್ಕೋಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಏನೆಲ್ಲ ಸಲಹೆಗಳನ್ನು ನೀಡ್ತಾ ಇದ್ದೀರಿ, ಮತ್ತು ನಿಮ್ಮ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಇತರೆ ಅಭಿವೃದ್ಧಿ ಯೋಜನೆಗಳು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಮೇವಿಗೆ ಸಂಬಂಧಪಟ್ಟಂತೆ ವಿಚಾರ ಆರಂಭ ಮಾಡಿ. ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿರೋದಕ್ಕೆ ಧನ್ಯವಾದಗಳು. ಪಶುಪಾಲನಾ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಬಹಳ ವೇಗವಾಗಿ ಮತ್ತು ಆಧುನಿಕವಾಗಿ ಬೆಳವಣಿಗೆಯನ್ನು ಕಾಣಿಸ್ತಾ ಇದೆ. ಮನುಷ್ಯನಿಗೆ ಯಾವ ರೀತಿ ಆಹಾರ ಭದ್ರತೆ ಇದೆಯೋ ಅದೇ ರೀತಿ ನಮ್ಮ ಜಾನುವಾರುಗಳಿಗೆ ಮೇವಿನ ಭದ್ರತೆಯನ್ನು ಒದಗಿಸಬೇಕಾದದ್ದು ಮೂಲ ಕರ್ತವ್ಯ. ತಮಗೆಲ್ಲ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಗೋಮಾಳಗಳು, ಫಾರೆಸ್ಟ್ ಲ್ಯಾಂಡ್ಗಳು, ಬದುಗಳು ಕಡಿಮೆ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಮೂಕ ಪ್ರಾಣಿಗಳ ಮೇವಿಗೆ ಭಾಳ ತತ್ವಾರ ಉಂಟಾಗ್ತದೆ. ಅದರಲ್ಲೂ ವಿಶೇಷವಾಗಿ ಬರಗಾಲ ಪೀಡಿತ ಬಂದರಂತೂ ಮೇವಿಗೆ ಹಾಹಾಕಾರವೇ ಕಾಣುತ್ತೆ. ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿದೆ, ಹೈನುಗಾರಿಕೆ ಭಾಳ ಉದ್ಯಮವಾಗಿ ಬೆಳೀತಾ ಇದೆ. ನಿರುದ್ಯೋಗಿ ಯುವಕರು ಹೈನುಗಾರಿಕೆಯತ್ತ ವಾಲ್ತಾ ಇದ್ದಾರೆ. ಅದನ್ನು ಲಾಭದಾಯಕ ಹೈನುಗಾರಿಕೆಯನ್ನಾಗಿ ನಾವು ಮಾಡಬೇಕಾದ್ರೆ ಪಶುಗಳಿಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಮೇವು. ಆ ಮೇವು ಹಸಿರು ಮೇವು, ವಿಶೇಷವಾಗಿ ಲಾಭದಾಯಕ ಉದ್ಯಮ ಆಗಬೇಕು ಅಂತಂದರೆ ಹಸಿರು ಮೇವನ್ನು ನಾವು ಕೊಡಬೇಕಾಗ್ತದೆ. ಹಸಿರು ಮೇವನ್ನು ಕೊಡಲಿಕ್ಕೋಸ್ಕರ ಈ ಎಲ್ಲ ಜನಗಳ ಆಸೆ ಆಕಾಂಕ್ಷೆಗಳ ಆಶೋತ್ತರಗಳಿಗೆ ಅನುಗುಣವಾಗಿ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದೆ ಸರ್. ಈಗ ಕಳೆದ ಸಾರಿ ತಮಗೆಲ್ಲ ಗೊತ್ತಿದೆ, ಮೈಸೂರು ಜಿಲ್ಲೆಯಲ್ಲಿ ಬರಗಾಲ ಬಂತು, ಮೇವಿನ ಕೊರತೆ ತೀವ್ರವಾಗಿ ಕಾಣಿಸ್ತು. ಅದಕ್ಕೋಸ್ಕರನೇ ಸೆಪ್ಟೆಂಬರ್ ಮಾಯೆಯಲ್ಲಿಯೇ ಮುಂಗಾರು ಕೈಕೊಟ್ಟದ್ರಿಂದ ಮೇವಿನ ಕೊರತೆ ಉಂಟಾಗ್ತದೆ ಅಂತ ಹೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಮೈಸೂರು ಜಿಲ್ಲೆಗೆ ಸುಮಾರು 136,000 ಮಿನಿ ಕಿಟ್ಗಳನ್ನು ಕೊಡ್ತು. ಅಂದರೆ ಒಂದು ಮಿನಿ ಕಿಟ್ನಲ್ಲಿ 5 ಕೆಜಿ ಮುಸ್ಕಿನ ಜೋಳ ಇದೆ, ಸೋರ್ಗಮ್ ಇದೆ, ಮತ್ತು ಅಲಸಂದೆ ಕಾಳು. ಇದನ್ನು ಸುಮಾರು 136,000 ಮಿನಿ ಕಿಟ್ಟನ್ನು ಸುಮಾರು 110,000 ರೈತ ಕುಟುಂಬಗಳಿಗೆ ಉಚಿತವಾಗಿ ಅವರ ಮನೆ ಬಾಗಿಲಿಗೆ ನಾವು ಇದನ್ನು ಕೊಟ್ವಿ ಕಳೆದ ವರ್ಷ. ಈ ವರ್ಷ ತಮಗೆಲ್ಲ ಗೊತ್ತಿದೆ, ಮಳೆ ಚೆನ್ನಾಗಿದೆ, ಮೇವಿನ ಬೆಳೆಗಳು ಬಂದಿದ್ದಾವೆ. ಆದಾಗ್ಯೂ ಕೂಡ ಮೇವನ್ನು ನಾವು ಹೆಚ್ಚು ಬೆಳ್ಕೋಬೇಕು ಅಂತ ಹೇಳ್ಬಿಟ್ಟು ಏಪ್ರಿಲ್ ಮಾಹೆಯಲ್ಲಿ 13,000 ಮಿನಿ ಕಿಟ್ಗಳನ್ನು ನಾವು ರೈತ ಬಾಂಧವರಿಗೆ ಉಚಿತವಾಗಿ ಕೊಟ್ವಿ. ಅದ್ರ ಜೊತೆಗೆ ಈಗ ಮುಂಗಾರಲ್ಲಿ ಭತ್ತ ಹಾಕಿರ್ತಾರೆ, ರಾಗಿ ಹಾಕಿರ್ತಾರೆ, ಜೋಳ ಹಾಕಿರ್ತಾರೆ, ನಮ್ಮ ಮೇವನ್ನು ಬೆಳೆ ಬೆಳೆಸ್ಕೊಳ್ಳೋಕ್ಕೆ ಅವ್ರಿಗೆ ಆಸಕ್ತಿ ಇರಲ್ಲ ಅಂತ ಮನ್ಗಂಡು ಮುಂಗಾರಲ್ಲಿ ಕೊಟ್ಟಿಲ್ಲ. ಮತ್ತೆ ಈಗ ಡಿಸೆಂಬರ್ ಅಂತ್ಯಕ್ಕೆ ಮತ್ತು ಜನವರಿ ಮೊದಲನೇ ವಾರದಲ್ಲಿ ಮತ್ತೆ ನಮಗೆ ಮೈಸೂರು ಜಿಲ್ಲೆಗೆ 11,000 ಹೆಚ್ಚು ಮಿನಿ ಕಿಟ್ಗಳು ಬಂದಿದೆ. ಈಗ ಮೇವು ಭತ್ತ ಕಟಾವಾದಾಗ, ರಾಗಿ ಕಟಾವಾದಾಗ ಯಾರು ನೀರಾವರಿ ಸೌಲಭ್ಯ ಇರ್ತದೋ ಅಂಥವರಿಗೆ, ಎಲ್ಲ ವರ್ಗದ ಬಡವರಿಗೆ ಅದನ್ನು ಉಚಿತವಾಗಿ ನಾವು ಕೊಡೋ ಒಂದು ವ್ಯವಸ್ಥೆ ಇದೆ. ಕಾರಣವಾದರೂ ಇಷ್ಟೇ, ಜಾನುವಾರುಗಳ ಪೋಷಣೆಯಲ್ಲಿ ಮೇವು ಬಹಳ ಮುಖ್ಯವಾದ ಪಾತ್ರ ವಹಿಸ್ತದೆ. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಲಿಲ್ಲ ಅಂತ ಹೇಳಿದ್ರೆ ಲಾಭದಾಯಕ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ಮನಗಂಡು ನಾನು ರೈತ ಬಾಂಧವರಲ್ಲಿ ಒಂದು ಮನವಿ ಮಾಡೋದಿಷ್ಟೇ, ನೀವು ಒಣ ಹುಲ್ಲು ಕೊಡೋದು, ಏನೋ ಒಂದು ವೇಸ್ಟನ್ನು ಕೊಡೋದು, ಅದರಲ್ಲಿ ಪೌಷ್ಟಿಕಾಂಶ ಇರೋದಿಲ್ಲ, ಪೋಷಕಾಂಶಗಳಿರೋದಿಲ್ಲ, ಹಾಲಿನ ಉತ್ಪಾದನೆ ಕಡಿಮೆ ಬರ್ತದೆ, ಅದು ಗರ್ಭ ಕಟ್ಟಲಿಕ್ಕೆ ಸಮಸ್ಯೆ ಆಗ್ತದೆ. ಮುಂದಿನ ದಿನಗಳಲ್ಲಿ ಲಾಭದಾಯಕ ಹೈನುಗಾರಿಕೆಯನ್ನು ಮಾಡಬೇಕಾದ್ರೆ ರೈತ ಬಾಂಧವರು ಒಂದಿಷ್ಟು ಜಮೀನನ್ನು ಮೇವಿನ ಬೆಳೆಯನ್ನು ಬೆಳೆಸಲಿಕ್ಕೋಸ್ಕರನೇ ರಿಸರ್ವ್ ಇಟ್ಕೋಬೇಕು. ಅಂದರೆ ಕನಿಷ್ಠ 5-8% ಆಫ್ ದಿ ಲ್ಯಾಂಡು ಏನು ಕೃಷಿ ಮಾಡ್ತಾರೋ ಅಷ್ಟನ್ನು ಅವರು ಜಾನುವಾರುಗಳ ಮೇವು ಉತ್ಪಾದನೆಗಾಗಿ ರಿಸರ್ವ್ ಇಟ್ಕೊಂಡು ಅಲ್ಲಿ ಮೇವಿನ ಬೆಳೆಗಳನ್ನು ಮಾತ್ರ ಬೆಳಿಬೇಕು. ಮುಸ್ಕಿನ ಜೋಳ ಇರ್ಬೋದು, ಸೋರ್ಗಮ್ ಇರ್ಬೋದು, ಸೂಪರ್ ನೇಪಿಯರ್ ಇರ್ಬೋದು, ಸೂಬಾಬುಲ್ ಇರ್ಬೋದು, ಈ ಥರದ ಮೇವಿನ ಬೆಳೆಗಳನ್ನು ವರ್ಷಪೂರ್ತಿ ಹಸಿರು ಮೇವು ಜಾನುವಾರುವಿಗೆ ಲಭ್ಯ ಆಗುವ ರೀತಿಯಲ್ಲಿ ಮೇವಿನ ತಾಕನ್ನು ಅವನ ಜಮೀನಿನಲ್ಲಿ ಬೆಳೆಸ್ಕೋಬೇಕು. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಅವನು ಏನು ಇನ್ವೆಸ್ಟ್ ಮಾಡ್ತಾನೆ ಅಂದರೆ ಸಮತೋಲನ ಆಹಾರ ಖರೀದಿ ಮಾಡಲಿಕ್ಕೆ ಎಷ್ಟು ಕಮ್ಮಿ ಮಾಡ್ತಾನೋ ಅದರಲ್ಲಿ 10-15%, 20% ಇದರಲ್ಲಿ ಈ ಹಸಿರು ಮೇವಿನಿಂದ ಉಳಿಸ್ಬೋದು. ಒಂದು, ಹಾಲಿನ ಇಳುವರಿ ಸುಮಾರು 15-20% ಜಾಸ್ತಿ ಆಗ್ತದೆ, ಆರೋಗ್ಯವಂತ ಹಸು ನಮಗಿರ್ತದೆ, ಗರ್ಭದ ಕಟ್ಟಲಿಕ್ಕೆ ಅದು ಯಾವುದೇ ವಿಧವಾದಂಥ ತೊಂದರೆ ಆಗಲ್ಲ, ಮತ್ತು ಪೌಷ್ಟಿಕಾಂಶಗಳು ಯಥೇಚ್ಛವಾಗಿ ಆ ಜಾನುವಾರಿಗೆ ಲಭ್ಯ ಆಗ್ತವೆ. ಸೊ ಇವೆಲ್ಲವನ್ನು ಕಂಡು ಇಲಾಖೆ ನಿರಂತರವಾಗಿ ಮೇವಿನ ಬೀಜ ವಿತರಣೆ ಮಾಡೋದು ಒಂದು ಭಾಗ, ಆದರೆ ಜೊತೆಗೆ ರೈತರಿಗೆ ಉತ್ತೇಜನ ಮಾಡ್ತಾ ಇರ್ತೀವಿ ಮೇವಿನ ಮರಗಳನ್ನು, ಯಾಕೆಂದರೆ ಬೇಸಿಗೆ ಕಾಲದಲ್ಲಿ ನೀರು ಕೊರತೆ ಇರ್ತದೆ, ಅಂಥ ಸಂದರ್ಭದಲ್ಲಿ ಮೇವಿನ ಮರಗಳನ್ನು ಬೆಳ್ಕೋಬೇಕು. ಯಾವಪ್ಪ ಅಂತ ಹೇಳಿದ್ರೆ ಸುಬಾಬುಲ್ ಇರ್ಬೋದು, ನುಗ್ಗೆ ಇರ್ಬೋದು, ಆಲ್ವಾಣ ಇರ್ಬೋದು, ಈ ಮಲ್ಬರಿ ಗಿಡಗಳು ಇವು ತೋಟದ ಬದುವಿನಲ್ಲಿ ಬೆಳ್ಕೊಂಡು ಅದನ್ನು ದಿನನಿತ್ಯ ಕಟಾವು ಮಾಡಿ ಜಾನುವಾರುಗಳಿಗೆ ಹಾಕಿದ್ರೆ ಒಂದು ಪಚನಕ್ರಿಯೆ ಚೆನ್ನಾಗಾಗ್ತದೆ, ಹಸಿರು ಮೇವು ಲಭ್ಯ ಆಗ್ತದೆ, ಜೊತೆಗೆ ಆರೋಗ್ಯವಂತ ಹೈನುಗಾರಿಕೆ ಮತ್ತು ಲಾಭದಾಯಕ ಹೈನುಗಾರಿಕೆಯನ್ನು ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ ಅನ್ನೋದು ಮುಖ್ಯ. ಈಗ ಮೇವು ಮುಂದಿನ ದಿನದಲ್ಲಿ ಕೊರತೆ ಆಗುತ್ತೋ ಅಥವಾ ಆಗಲ್ಲ ಅನ್ನೋ ಒಂದು ನಿರೀಕ್ಷೆ ಇದೆ ಸರ್? ಖಂಡಿತ ಸರ್, ಮುಂದಿನ ದಿನಗಳಲ್ಲಿ ಈಗ ಗೋಮಾಳ, ನಾನು ಆವಾಗಲೇ ಹೇಳಿದೆ, ಗೋಮಾಳಗಳು ಕಾಣ್ಬರ್ತಾ ಇಲ್ಲ, ಅಲ್ಲಿ ಕುರಿಗಳನ್ನು ಮೇಯಿಸ್ಲಿಕ್ಕಂತೂ ತುಂಬ ಕಷ್ಟ ಇದೆ. ಆ ಕುರಿಗಳನ್ನು ಮೇಯಿಸ್ಲಿಕ್ಕೆ ನೀವು ಚಿತ್ರದುರ್ಗ, ತುಮಕೂರು ಭಾಗದಿಂದ ಮೈಸೂರು ಭಾಗಕ್ಕೆ ಎಲ್ಲಿ ನೀರಾವರಿ ಪ್ರದೇಶ ಇದೆಯೋ ಅಲ್ಲಿಗೆ ಬರ್ತಾರೆ, ಈ ಭಾಗದಿಂದ ಕೊಳ್ಳೆಗಾಲಕ್ಕೆ ಹೋಗ್ತಾರೆ, ಮತ್ತು ರಿಸರ್ವ್ ಫಾರೆಸ್ಟಲ್ಲಿ ಕುರಿಗಳು ಹೋಗ್ಲಿಕ್ಕಾಗಲ್ಲ, ಮತ್ತು ಜಾನುವಾರುಗಳ ಮೇವಿನ ಕೊರತೆ ಖಂಡಿತ ಇರ್ತದೆ. ಹಿಂದೆ ಪ್ರತಿಯೊಂದು ಊರಿನಲ್ಲೂ ಸಹ ಗೋಮಾಳಗಳು ಇರ್ತಿತ್ತು, ಜಾನುವಾರುಗಳನ್ನು ಅಲ್ಲೋಗಿ ಮೇಯಿಸ್ಕೊಂಡು ಸಂಜೆ ಬಂದು ಮೇವನ್ನು ಹಾಕ್ತಾರೋ ಪದ್ಧತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಗೋಮಾಳಗಳಲ್ಲಿ ಅಷ್ಟು ಹುಲ್ಲಿನ ಸಾಂದ್ರತೆ ಕಡಿಮೆ ಆಗಿದೆ, ಉತ್ಪಾದನೆ ಕಡಿಮೆ ಆಗಿದೆ. ಸೊ ಹಾಗಾಗಿ ನಾವು ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಮೇವಿನ ಬೆಳ್ಕೊಂಡ್ರೆ ಮಾತ್ರ ಅದರ ಇಲ್ಲ ಅಂತಂದರೆ ಖಂಡಿತ ಮೇವಿಗೆ ತೀವ್ರವಾದ ಕೊರತೆಯನ್ನು ನಾವು ಕಾಣ್ತೀವಿ. ಆಹಾರ ಭದ್ರತೆಗೆ ಯಾವ ರೀತಿ ಇದೆಯೋ ಮೇವಿಗೂ ಸಹ ನಾವು ಹೆಚ್ಚು ಒತ್ತು ಕೊಟ್ಟು, ಹೈನುಗಾರಿಕೆ ಅಂದರೆ ಮೇವು, ಮೇವಿದ್ರೆ ಮಾತ್ರ ಹಸು ಸಾಕಾಣಿಕೆಗೆ ಸಾಧ್ಯ. ಮೇವಿಲ್ಲ ಅಂತ ಹೇಳಿದರೆ ಅದು ಉತ್ಪಾದನಾ ವೆಚ್ಚನೂ ಜಾಸ್ತಿ ಆಗ್ತದೆ, ಲಾಭದಾಯಕನೂ ಆಗೋದಿಲ್ಲ, ರೈತರು ಸಂಕಷ್ಟ ಪರಿಸ್ಥಿತಿಗೆ ಹೋಗಬೇಕಾಗ್ತದೆ. ಅಂದರೆ ಮುಂದಿನ ದಿನದಲ್ಲಿ ಆ ಥರ ಏನಾದರೂ ಮೇವಿನ ಅಭಾವ ಬಂದರೆ ಇಲಾಖೆಯಿಂದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು, ಇಲಾಖೆ ಈಗಾಗಲೇ ಅದನ್ನು ಮುನ್ನೆಚ್ಚರಿಕೆ ಕ್ರಮವಹಿಸಿ ಮೇವಿನ ಬೀಜಗಳನ್ನು ಕಾಲಕಾಲಕ್ಕೆ ರೈತರಿಗೆ ಮೋಟಿವೇಟ್ ಮಾಡಿ ನೀವು ಮೇವಿನ ಬೀಜಗಳನ್ನು ಬೆಳ್ಕೋಬೇಕು ಅಂತ ಕಡ್ಡಾಯವಾಗಿ ಅವ್ರು ಹೇಳ್ತಾರೆ. ಕೆಲವರು ನಾವು ಭತ್ತ ಹಾಕ್ಬಿಟ್ಟಿದ್ದೀವಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು, ಇದಕ್ಕೆ ನಾನು ಹೇಳೋದು ಮನವಿ ಮಾಡೋದು ರೈತರಿಗೆ, ಈಗ ಒಂದು ಎಕರೆ ಇದ್ದರೆ ಕನಿಷ್ಠ 5-8 ಗುಂಟೆಯಷ್ಟು ಅವರು ಈ ಮೇವಿನ ಬೆಳೆಗೆ ರಿಸರ್ವ್ ಇಟ್ಕೊಂಡು ಇಲಾಖೆಯಿಂದ ನೀಡ್ತಕ್ಕಂಥ ಮೇವಿನ ಬೀಜಗಳನ್ನು ಉಚಿತವಾಗಿ ನೀಡ್ತಕ್ಕಂಥ ಮೇವಿನ ಬೀಜವನ್ನು ಬೆಳ್ಕೋಬೇಕು. ಜೊತೆಗೆ ಕಂಟಿನ್ಯೂಸ್ ಆಗಿರ್ತದೆ, ಈಗ ಸೂಪರ್ ನೇಪಿಯರ್ ಬರ್ತದೆ, ಸುಬಾಬಲ್ ಇದೆ, ಈ ಗಿನಿ ಗ್ರಾಸ್ ಇದೆ, ರೋಡ್ಸ್ ಇದೆ, ಇಂಥ ಮೇವಿನ ಬಹುವಾರ್ಷಿಕ ಬೆಳೆಗಳನ್ನು ಅವರ 5-10 ಗುಂಟೆನಲ್ಲಿ ನಿರಂತರವಾಗಿ ಅವ್ರ ನೀರಾವರಿ ಇರತಕ್ಕಂಥ ಪ್ರದೇಶದಲ್ಲಿ ಬಾವಿ ಪಕ್ಕದಲ್ಲೋ ಬೋರ್ವೆಲ್ ಪಕ್ಕದಲ್ಲೋ ಹಾಕ್ಕೊಂಡು ಮೇವು ನಿರಂತರವಾಗಿ ದೊರಕುವ ರೀತಿಯಲ್ಲಿ ಮಾಡಬೇಕು. ಮೇವಿನ ಕೊರತೆ ಇರ್ತದೆ, ಅದಕ್ಕೆ ಕೊರತೆನ ನೀಗಿಸ್ಲಿಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸಲೇಬೇಕು. ಕಾಲಕಾಲಕ್ಕೆ ಪಶುಪಾಲನಾ ಇಲಾಖೆ ಹಾಗೆ KMF ಕೂಡ ಮೇವಿನ ಬಿತ್ತನೆ ತುಂಡುಗಳನ್ನು ಕೊಡುವಂಥ ಒಂದು ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ ಬಂದಿದೆ. ಈಗ ಬೀಜದ ಜೊತೆಗೆ ಬಿತ್ತನೆಯನ್ನು ಕೂಡ ನೀವು ಇಲಾಖೆಯ ಮೂಲಕ ನೀಡುವಂಥ ಪ್ರಯತ್ನ ಮಾಡ್ತೀರಾ ಹೇಗೆ? ಖಂಡಿತ ಸರ್. ಅದಕ್ಕೆ ಈಗ ನಾವು ಮೈಸೂರು ಜಿಲ್ಲೆಯ ವಿಶೇಷವಾಗಿ ರೈತರು ಅದೃಷ್ಟವಂತರು ಅಂತ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನಮಗೆ KMF ಇದೆ, ಅಲ್ಲಿ ಒಂದು ವಿಶೇಷವಾಗಿ ಫಾರ್ಡರ್ ಡೆವಲಪ್ಮೆಂಟ್ಗೆ ಒಂದು ವಿಂಗ್ ಇದೆ. ಅಲ್ಲಿ ನಾವು ಈ ರೈತ ಬಾಂಧವರಿಗೆ ಏನೇನು ಬೇಕು, ಈಗ ನಾನು ಸೂಪರ್ ನೇಪಿಯರ್ ಅಂತ ಹೇಳಿದೆ, ಅದರದ್ದು ಏನು ರೂಟ್ ಸ್ಲಿಪ್ಸ್ ಇದೆಯೋ ಅದನ್ನು ಕೊಡ್ತೀವಿ, ರೋಡ್ಸ್ದು ರೂಟ್ ಸ್ಲಿಪ್ಸ್ ಕೊಡ್ತೀವಿ, ಗಿನಿಗ್ರಾಸ್ದು ರೂಟ್ ಸ್ಲಿಪ್ಸ್ ಕೊಡ್ತೀವಿ. ಅಲ್ಲಿನೂ ಸಹ ನಮ್ಮ ಜೊತೆಗೆ KMF ಸಹ ರೈತರ ಅಭ್ಯುದಯಕ್ಕಾಗಿ ಮೇವನ್ನು ಬೆಳೆಸ್ಕೊಳ್ಳಿಕ್ಕೆ ಅವರೂ ಸಹ ಉಚಿತವಾಗಿ ಮೇವಿನ ಬೀಜವನ್ನು ಕೊಡ್ತಾ ಇದ್ದಾರೆ. ಪಶುಪಾಲನಾ ಇಲಾಖೆನೂ ಕೊಡ್ತಾ ಇದೆ. ರಾಷ್ಟ್ರೀಯ ಕಾರ್ಯಕ್ರಮವಾದ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಅಂತ ಒಂದು ಯೋಜನೆ ಇದೆ, ಅಲ್ಲಿಂದನೂ ಸಹ ಕೇಂದ್ರ ಸರ್ಕಾರದ ವತಿಯಿಂದನೂ ಸಹ ಮೇವಿನ ಬೀಜವನ್ನು ರೈತರಿಗೆ ಉಚಿತವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ಕಂಟಿನ್ಯೂಸ್ ಆಗಿ ಇದೆ. ಸೊ ನಿರಂತರವಾಗಿ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ಸಹ ಬೆಳ್ಕೋಬೇಕು. ಅದು ನಾವು ಎಲ್ಲೆಲ್ಲಿ ಸಿಗುತ್ತೆ ಅಂತ ರೈತ ಬಾಂಧವರು ಯಾವುದೇ ಪಶು ಆಸ್ಪತ್ರೆಯನ್ನು ಸಂಪರ್ಕಿಸಿದರೆ ಈ ರೂಟ್ ಸ್ಲಿಪ್ಸ್ ಎಲ್ಲಿ ಸಿಗ್ತದೆ ಅಂತೇಳಿ ನಾವು ಅವ್ರಿಗೆ ನಮ್ಮ ಮತ್ತು KMF ಸಹಯೋಗದೊಂದಿಗೆ ಅವ್ರಿಗೆ ಕೊಡಿಸ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅದನ್ನು ಬೆಳ್ಕೊಂಡು ನಿರಂತರವಾಗಿ, ಯಾಕೆಂದರೆ ಒಂದ್ಸತಿ ಒಬ್ಬ ರೈತ ಬೆಳೆದ್ರೆ ಆ ಊರಲ್ಲಿ ಅವನೇ ಕೊಡ್ಬೋದು ನೆಕ್ಸ್ಟ್ ರೂಟ್ ಸ್ಲಿಪ್ಸ್ನ, ಪಕ್ಕದ ಮನೆಗೆ ಕೊಡ್ಬೋದು, ಪಕ್ಕದವ್ರಿಗೆ ಕೊಡ್ಬೋದು. ಆ ರೀತಿ ಈ ಬೆಳೆಗಳನ್ನು ಬೆಳ್ಕೊಂಡು ಅವನು ಹಸಿರು ಮೇವು ನಿರಂತರವಾಗಿ 365 ದಿನನೂ ತನ್ನ ಜಾನುವಾರುಗಳಿಗೆ ಲಭ್ಯವಾಗುವ ರೀತಿಯಲ್ಲಿ ಮಾಡಿದ್ರೆ ಲಾಭದಾಯಕ ಹೈನುಗಾರಿಕೆಯನ್ನು ನಾವು ಅವನಲ್ಲಿ ಕಾಣ್ಬೋದು ಅಲ್ವೇ. ಅಂದರೆ ನೀರಾವರಿ ಆಶ್ರಯ ಇರೋವಂಥವರು ಮೇವನ್ನು ಬೆಳೆಯುವಂಥ ಪ್ರಯತ್ನ ಮಾಡಬೇಕು, ಇಲಾಖೆಯ ನೆರವನ್ನು ಪಡ್ಕೊಂಡು ಮೇವಿನ ಬಿತ್ತನೆಯನ್ನು ಪಡೆದುಕೊಂಡು ಬೆಳೆಯೋ ಪ್ರಯತ್ನ ಮಾಡಬೇಕಲ್ವೇ? ಖಂಡಿತ ಸರ್. ಈಗ ಸುಮಾರು 180,000 ಜನ ಕುಟುಂಬಗಳು ಮೈಸೂರು ಜಿಲ್ಲೆಯಲ್ಲಿ ಅಂದಾಜು ಈ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೊಂಡಿದ್ದೇವೆ. ಅದರಲ್ಲಿ ಸುಮಾರು 100,000 ಹೆಚ್ಚು ಜನ ಈ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಪ್ರತಿನಿತ್ಯ ಹಾಲಾಗ್ತಾರೆ. ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 8.5 ಲಕ್ಷ ಲೀಟ್ರು ಪ್ರತಿನಿತ್ಯ ಉತ್ಪತ್ತಿ ಆಗ್ತದೆ. ಇದು ಗ್ರಾಮೀಣ ಭಾರತದ ಗ್ರಾಮೀಣ ಜನತೆಯ ಆರ್ಥಿಕ ಅಭಿವೃದ್ಧಿಗೆ ಈ ಹೈನುಗಾರಿಕೆ ಎಷ್ಟು ಅಂತಂದರೆ ಪ್ರತಿನಿತ್ಯ 8.5 ಲಕ್ಷ ಲೀಟ್ರು, ಅಂದಾಜು 40 ರೂಪಾಯಿ ಅಂತ ಹೇಳಿದರು, ಅಷ್ಟು ಗ್ರಾಮೀಣ ಜನರ ಆರ್ಥಿಕ ಮಟ್ಟವನ್ನು ಸುಧಾರಣೆಗೆ ಹೋಗ್ತಾ ಇರ್ತದೆ. ಸೊ ಅಷ್ಟು ಆರ್ಥಿಕ ಚಟುವಟಿಕೆ ಇರುವಾಗ ರೈತರು ಸ್ವಲ್ಪ ಹೆಚ್ಚಿನ ಆಸ್ತಿ ವಹಿಸಿ ಜವಾಬ್ದಾರಿಯುತವಾಗಿ ಈ ಮೇವಿನ ಬೆಳೆಗಳನ್ನು ಬೆಳ್ಕೊಂಡ್ರೆ ಅವರು ಇನ್ನೂ ಹೆಚ್ಚು ಸಮೃದ್ಧಿಯಾಗಿ ಲಾಭವನ್ನು ಕಾಣಲಿ ಅನ್ನೋದು ನಮ್ಮ ಇಲಾಖೆಯ ಮತ್ತು KMF ಬಹು ಆಶಯ. ಡಾಕ್ಟರ್ ನಾಗರಾಜ್ ಅವರೇ, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ಇತ್ತೀಚಿನ ದಿನದಲ್ಲಿ ಸಾಕಷ್ಟು ಹೊಸ ಹೊಸ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇದ್ದೆ. ತುಂಬ ಮೊದಲನೇದು ಅಂತಂದರೆ ಲಸಿಕಾ ಆಂದೋಲನ, ಅದರ ಬಗ್ಗೆ ವಿವರವಾಗಿ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಜಾನುವಾರುಗಳಿಗೆ ರೋಗ ಬರದಂಗೆ ತಡೆಯೋದು ಬಹುಮುಖ್ಯವಾದದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಎರಡರಲ್ಲೂ ಸಹಯೋಗದೊಂದಿಗೆ ಲಸಿಕಾ ಅಭಿಯಾನಗಳು ನಿರಂತರವಾಗಿ ನಡೀತಾ ಇದೆ. ಈಗ NADCP ಅಂತ, ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ, ಅದರಲ್ಲಿ ಸುಮಾರು 4 ಕಾಯಿಲೆಗಳನ್ನು ರಾಷ್ಟ್ರೀಯ ಕಾರ್ಯಕ್ರಮಗಳಾಗಿ ನಡೆಸ್ಕೊತ ಬಂದಿದ್ದೀವಿ. ಮೊದಲನೇದಾಗಿ ಈ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆಯನ್ನು ಹಾಕೋದು, ಎರಡನೆಯದಾಗಿ ಕುರಿಗಳಿಗೆ PPR ವಿರುದ್ಧ ಲಸಿಕೆಯನ್ನು ಹಾಕೋದು. ಮೂರನೇದಾಗಿ ಈ ಕಂದು ರೋಗ, ಏನು ಹೆಣ್ಣು ಕರುಗಳು 4 ತಿಂಗಳಿಂದ 8 ತಿಂಗಳ ಹೊರಗಡೆ ಇರ್ತಕ್ಕಂಥ ಹೆಣ್ಣು ಮಿಶ್ರತಳಿ ಹಸುಗಳ ಕರುಗಳಿಗೆ ಲಸಿಕೆಯನ್ನು ಹಾಕೋದು, ಬ್ರುಸೆಲೋಸಿಸ್ ಅಂದರೆ ಇದು ಮನುಷ್ಯನಿಗೂ ಹರಡುತ್ತೆ. 4ನೇದು ಕ್ಲಾಸಿಕಲ್ ಸ್ವೈನ್ ಫೀವರ್ ಅಂತ ಹಂದಿಗಳಿಗೆ ಬರ್ತಕ್ಕಂಥ ಕಾರ್ಯಕ್ರಮ. ಈ 4 ರಾಷ್ಟ್ರೀಯ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಸಹಯೋಗದೊಂದಿಗೆ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಅದಕ್ಕೆ ಅಗತ್ಯವಾದಂಥ ಸಿಬ್ಬಂದಿ ನಮ್ಮಲ್ಲಿದ್ದಾರೆ. ಕೋಲ್ಡ್ ಚೈನ್ ಅಂದರೆ ಶೀತಲೀಕರಣ ವ್ಯವಸ್ಥೆಯನ್ನು ಸಹ ಭಾಳ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಗ್ರಾಮೀಣ ಭಾಗದಲ್ಲೂ ಸಹ ಆ ಉತ್ಪತ್ತಿಯಿಂದ ಹಿಡಿದು ಉತ್ಪಾದನೆ ಆಗತಕ್ಕಂಥ ಲಸಿಕೆ ಅದು ಹಸುವಿನ ದೇಹಕ್ಕೆ ತಲುಪುವವರೆಗೂ ಶೀತಲೀಕರಣ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಮತ್ತು ಪ್ರತಿಯೊಂದು ಲಸಿಕಾ ಅಭಿಯಾನದಲ್ಲೂ ಸಹ ನಾವು ಸಾಕಷ್ಟು ಪ್ರಚಾರ ಮಾಡ್ತೀವಿ. ಮತ್ತು ಸಿಬ್ಬಂದಿ ಅಂದರೆ ಈಗ ತಮಗೆಲ್ಲ ಗೊತ್ತಿದೆ, ಈ ಲಸಿಕಾ ಅಭಿಯಾನದಲ್ಲಿ ನಾವು ಕರ್ನಾಟಕ ಯಾವಾಗಲೂ ಮುಂಚೂಣಿಯಲ್ಲಿದ್ದೇವೆ. ಏಪ್ರಿಲ್ನಲ್ಲಿ 5ನೇ ಸುತ್ತಿನ ಕಾಲುಬಾಯಿ ಜ್ವರದ ವಿರುದ್ಧ ನಾವು ಲಸಿಕೆ ಹಾಕಿದ್ವಿ. ಅಕ್ಟೋಬರ್ ಮೇ ನವಂಬರ್ ಮೇಯಲ್ಲಿ 6ನೇ ಸುತ್ತಿನ ಈ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕೆ ಹಾಕ್ತಾಯಿದ್ವಿ. ಜೊತೆಗೆ ತಮಗೆಲ್ಲ ಗೊತ್ತಿದೆ 2 ವರ್ಷದ ಹಿಂದೆ ಚರ್ಮಗಂಟು ರೋಗ ಬಂದುಬಿಟ್ಟು ರೈತರ ಜಾನುವಾರುಗಳ ತೀವ್ರವಾದ ತೊಂದರೆಗೆ ಈಡು ಮಾಡ್ತು. ಅದನ್ನು ಮನಗಂಡು ಕರ್ನಾಟಕ ಸರ್ಕಾರ ನಿರಂತರವಾಗಿ 3 ಬಾರಿ ವರ್ಷಕ್ಕೊಂದ್ಸರಿ ಹಾಕ್ಬೇಕು. ಆ್ಯಕ್ಚುಲಿ ಈ ಸಾರಿ ನಾವು ಜುಲೈನಲ್ಲಿ ಹಾಕಿದರೂ ಕೂಡ ಕೆಲವು ಸಣ್ಣ ಪುಟ್ಟ ಕರುಗಳಿಗೆ ಮತ್ತೆ ಕಾಣಿಸ್ಕೊಳ್ತು ಅಂತ ಹೇಳ್ಬಿಟ್ಟು ನವಂಬರ್ ಡಿಸೆಂಬರ್ ಮಾಯೆಯಲ್ಲಿ ಯಾವ್ಯಾವ 3 ತಿಂಗಳು ಆಗ ಅಂದರೆ ಅದನ್ನು 3 ತಿಂಗಳು ಒಳಗಡೆ ಇರೋ ಕರುಗಳಿಗೆ ನಾವು ಲಸಿಕೆ ಹಾಕಲ್ಲ. ಮೇನಲ್ಲಿ ಅದು 3 ತಿಂಗಳಾಗಿರಲ್ಲ, 1.5 ತಿಂಗಳಾಗಿರುತ್ತೆ, ಆಗುಟ್ಟಿರ್ತದೆ. ಸೊ ಅದು ಅಕ್ಟೋಬರ್ ತಿಂಗಳಿಗೆ 5 ತಿಂಗಳಾಗಿರ್ತದೆ. ಸೊ ಅಂಥ ಕರುಗಳಿಗೆ ಅದು ರೋಗ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ಮತ್ತೆ ಕೂಂಬಿಂಗ್ನ ನಾವು ಡಿಸೆಂಬರು ನವಂಬರ್ನಲ್ಲಿ ಮಾಯೆಯಲ್ಲಿ ಮಾಡ್ತಾ ಇದ್ದೀವಿ. ಅದು ನಿರಂತರವಾಗಿ ಪ್ರಕ್ರಿಯೆ ಚಾಲನೆಯಲ್ಲಿರ್ತದೆ. ಜೊತೆಗೆ ನಮ್ಮ ಕುರಿಗಾಯಿಗಳಿಗೆ ಈಗ ಕರುಳು ಬೇನೆ ಅಂತ ಇದೆ ಕುರಿಗಳಿಗೆ, ಈ ಸಣ್ಣ ಮುಂಗಾರು ಆಸ್ಪಾಸ್ನಲ್ಲಿ ಇರ್ತಕ್ಕಂಥ ಚಿಗುರು ಬಂದಾಗ ಹೊಸ ಚಿಗುರನ್ನ ತಿಂದರೆ ಮುಂಗಾರಿನಲ್ಲಿ ಕರುಳು ಬೇನೆ ಅಂತ ಎಂಟಿರೋಟಾಕ್ಸಿಮಿ ಅಂತ ಹೇಳ್ತೀವಿ. ಅದರ ವಿರುದ್ಧ ಲಸಿಕೆ ಮುಂಗಾರು ಬರೋ ಸ್ವರೂಪ ಮೊದಲನೇ ಒಂದು ಲಸಿಕೆ ಹಾಕ್ತೀವಿ. ಮತ್ತು PPR ಹಿಂದೆ ಎಲ್ಲ ತಮಗೆಲ್ಲ ಗೊತ್ತಿದೆ, ಈ PPR ಅಂತಂದರೆ ದೊಡ್ಡ ರೋಗ ಅಂತ ಜಾನುವಾರುಗಳಲ್ಲಿ ಬಾಧಿಸ್ತಿತ್ತು. ಅದು ದೊಡ್ಡ ರೋಗ ಈ ದೇಶದಿಂದ ನಿರ್ಮೂಲನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟದ್ದು ಇದು ಅದೇ ಥರದ ಕಾಯಿಲೆ ಇದು ಕುರಿಗಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದನ್ನು ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ಪ್ರತಿ ವರ್ಷ ಶೆಡ್ಯೂಲ್ ಕೊಟ್ಬಿಟ್ಟಿದ್ದಾರೆ. ಆ ಶೆಡ್ಯೂಲ್ ಪ್ರಕಾರ ಆ ಮಾಯೆಯಲ್ಲಿ ಪ್ರತಿ ಕುರಿಗಾಯಿಯ ಮನೆಗೆ ಹೋಗಿ ಪಶುಪಾಲನಾ ಇಲಾಖೆಯ ಸಿಬ್ಬಂದಿ ಲಸಿಕೆಯನ್ನು ಹಾಕಬೇಕು. ಇದು ಕಂಪಲ್ಸರಿ. ಆ ಹಾಕಿದ ಲಸಿಕೆ ಹಾಕಿದನೋ ಇಲ್ವೋ ಅಂತ ಹೇಳ್ಬಿಟ್ಟು ಒಂದು ಪಶುಧನ್ ಆ್ಯಪ್ ಅಂತ ಇರ್ತದೆ. ಆ ಆ್ಯಪಲ್ಲಿ ಆ ಫೋಟೋ, ಅವನು ಕುರಿ ಹಾಕಿದ್ದಕ್ಕೆ ವಾಲೆ ನಂಬರು, ಸಪೋಸ್ 50 ಕುರಿ ಇದ್ದರೆ 50ರಲ್ಲಿ ಒಂದು ಕುರಿಗೆ ಟ್ಯಾಗ್ ಹಾಕ್ಬಿಟ್ಟು ಈ ಫ್ಲಾಗ್ನ ನಾನು ಲಸಿಕೆ ಮಾಡಿದ್ದೀನಿ ಅಂತ ಫೋಟೋ ತೆಗೆದು ಆ ಪಶುಧನ್ ಆ್ಯಪಲ್ಲಿ ಅಪ್ಲೋಡ್ ಮಾಡಬೇಕು. ಕಾಲುಬಾಯಿ ಜ್ವರನೂ ಅಷ್ಟೇ, ಪ್ರತಿದಿನ ಈಗ ನಾವು ಏನು ಏಪ್ರಿಲ್ ಮಾಯೆಯಲ್ಲಿ ಮಾಡಿದ್ರು 5ನೇ ಸುತ್ತಂದು ಪ್ರತಿ ಮನೆಗೆ ಹೋಗಿ ಅಲ್ಲಿ ನಾವು ಓಲೆ ಹಾಕಿರ್ತೀವಿ. ಅದು ಪಶುಧನ್ ಆ್ಯಪಲ್ಲಿ ಎಂಟ್ರ್ ಆಗಿರ್ತದೆ. ಹಿಂದೆ ಯಾವಾಗ ಮಾಡಿದ್ವಿ, ಆ ಓನರ್ ಯಾರು, ಎಷ್ಟನೇ ಸಾರಿ ಇದಕ್ಕೆ ಲಸಿಕೆ ಹಾಕ್ತಾ ಇದ್ದೀವಿ, ಇದು ಎಷ್ಟು ಕರು ಹಾಕಿದೆ, ಈ ಎಲ್ಲ ಮಾಹಿತಿ ಆ ಪಶುಧನ್ ಆ್ಯಪಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಅದರಲ್ಲಿ ಇರ್ತದೆ. ಸೊ ಅದು ಮಾಹಿತಿ ಇರುವಾಗ ನಾವು 5ನೇ ಸುತ್ತಲ್ಲಿ ಹೋಗಿ ಲಸಿಕೆ ಹಾಕಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಂಟ್ರ್ ಆಗಿರಲ್ಲ. ಸೊ ಡೆಲ್ಲಿನಲ್ಲಿ ಕುಂತ್ಕೊಂಡು ಬೆಂಗಳೂರಿನಲ್ಲೋ ಕುಂತ್ಕೊಂಡು ತಿಮ್ಮಯ್ಯನಗೌಡನ ಹಸುವಿಗೆ ಲಸಿಕೆ ಹಾಕಿಲ್ಲ ಇವರು, ಹಾಗಾಗಿ ಅಲ್ಲಿ ಔಟ್ಬ್ರೇಕ್ ಆಗಿದೆ ಅನ್ನೋ ಒಂದು ಮಾಹಿತಿ ತಂತ್ರಜ್ಞಾನದಲ್ಲಿ ಅಷ್ಟು ಮುಂದುವರೆದು ಆ ಥರ ನಾವು ಕಡ್ಡಾಯವಾಗಿ ಮಾಡಿದ್ವಿ. ಸೊ ಪಶುಧನ್ ಆ್ಯಪಲ್ಲಿ ಮಾಡೋದ್ರಿಂದ ಪ್ರೋತ್ಸಾಹಧನ ಸರ್ಕಾರದ ವತಿಯಿಂದ ಪ್ರತಿ ರಾಸಿಗೆ ಲಸಿಕೆ ಹಾಕಿದಾಗ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ KMFನವರು ಸಹ, ಹಾಲು ಒಕ್ಕೂಟಗಳು ಸಹ ಈ ಹೈನು ಲಸಿಕೆದಾರರನ್ನ ಪ್ರೋತ್ಸಾಹ ಮಾಡಲಿಕ್ಕೆ ಬೆಳಿಗ್ಗೆ 5 ಗಂಟೆಗೆ ಹೋಗಿರ್ತಾರೆ, ಊಟ ತಿಂಡಿ ಇರಲ್ಲ, ಅಷ್ಟು ಕಷ್ಟಪಟ್ಕೊಂಡು ಮಾಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಅವರು ಪ್ರೋತ್ಸಾಹದಾಯಕವಾಗಿ ಪ್ರತಿ ಲಸಿಕೆಗೆ 2 ರೂಪಾಯಿನ ಕೊಡ್ತಾರೆ. ಸೊ ಒಬ್ಬ ಲಸಿಕೆಯನ್ನು ಹಾಕಿದ್ರೆ ಕನಿಷ್ಠ ಅವರಿಗೆ 7 ರೂಪಾಯಿನ ಇನ್ಸೆಂಟಿವ್ ಆಗಿ ಸರ್ಕಾರ ನಮ್ಮ ಲಸಿಕೆದಾರರಿಗೆ ಕೊಡ್ತದೆ. ಸೊ ಹಾಗಾಗಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ನಲ್ಲಿ ಕಾಲುಬಾಯಿ ಜ್ವರದ ವಿರುದ್ಧ ಲಸಿಕಾ ಅಭಿಯಾನ ಕರ್ನಾಟಕದಲ್ಲಿ ಅತ್ಯಂತ ಯಶಸ್ವಿಯಾಗಿ ಮೈಸೂರು ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚು ಯಶಸ್ವಿಯಾಗಿ ನಡೀತಾ ಇದೆ ಸರ್. ಅಂದರೆ ನೋಡಿ, ರೋಗ ಬರೋದಕ್ಕಿಂತ ಮುಂಚಿತವಾಗಿ ತಡೆಗಟ್ಟುವಂತಹ ಒಂದು ಪ್ರಯತ್ನ ಅಂದರೆ ಸಂಪೂರ್ಣವಾಗಿ ರಾಸುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರಾಸುಗಳು ಆರೋಗ್ಯವಾಗಿರುವಂತೆ ಮಾಡುವಂತಹ ಅದ್ಭುತವಾದಂತಹ ಕಾರ್ಯಕ್ರಮ. ಖಂಡಿತ ಸರ್, ಖಂಡಿತ. ಈಗ ಒಳ್ಳೆ ಮೇವು ಕೊಡಬೇಕು, ಅದಕ್ಕೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಅದಕ್ಕೆ ಲಸಿಕೆಯನ್ನು ಕೊಡಬೇಕು. ಲಸಿಕೆ ಕೊಟ್ಟರೆ ರೋಗ ನಿರೋಧಕ ಶಕ್ತಿ, ಈಗ ಕಾಲುಬಾಯಿ ಜ್ವರ ತಮ್ಮ ಎಲ್ಲರೂ ಕೇಳ್ಬೋದು ರೈತರನ್ನ, ಇಡೀ ರಾಜ್ಯದಲ್ಲಿ ಕಂಡು ಬರ್ತಾನೆ ಇಲ್ಲ. ಮೊದಲು ಔಟ್ಬ್ರೇಕು ರೆಗ್ಯುಲರಾಗಿ ಆಗ್ತಿತ್ತು 6-7 ವರ್ಷಗಳ ಹಿಂದೆ. ಇತ್ತೀಚಿನ ದಿನಗಳಲ್ಲಿ ಕಾಲುಬಾಯಿ ಜ್ವರದ ಪ್ರಕರಣಗಳು ತುಂಬ ವಿರಳಾತಿ ವಿರಳಾಗಿದೆ. ಡಾಕ್ಟರ್ ನಾಗರಾಜ್ ಅವರೇ, ನಿಮ್ಮ ಇಲಾಖೆಯ ಹೆಸರೇ ಹೇಳುವಂತೆ ಪಶುವೈದ್ಯಕೀಯ ಸೇವೆ ನಿಮ್ಮ ಬಹುದೊಡ್ಡ ಕೆಲಸ. ಅದಕ್ಕಾಗಿ ಬಹಳಷ್ಟು ಹೊಸ ಹೊಸ ರೀತಿಯ ಉಪಕ್ರಮಗಳನ್ನು ಇಲಾಖೆ ತೆಗೆದುಕೊಂಡಿದೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಷ್ಟು ಜನ ಸಿಬ್ಬಂದಿ ಇದ್ದೀರಿ, ಎಲ್ಲೆಲ್ಲೆಲ್ಲ ಆಸ್ಪತ್ರೆ ಇದೆ, ಮತ್ತು ಈಗೆಲ್ಲ ಮೊಬೈಲ್ ಯೂನಿಟ್ಗಳು ಕೂಡ ಬಂದಿರಬೇಕು, ಮತ್ತು ಹೊಸ ಹೊಸ ರೀತಿಯ ಆಪರೇಷನ್ಗಳನ್ನು ಮಾಡುವಂತಹ ಒಂದಷ್ಟು ಪ್ರಯತ್ನಗಳಿಗಾಗಿ ಹೊಸ ಆಸ್ಪತ್ರೆಗಳು ಕೂಡ ಸ್ಥಾಪನೆ ಆಗ್ತಾ ಇದ್ದ. ಒಟ್ಟಾರೆ ಯಾವ ತರಹ ಪ್ರಗತಿಯತ್ತ ಸಾಗ್ತಾ ಇದೆ ನಿಮ್ಮ ಇಲಾಖೆ, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗಿ. ಈಗ ಇದು ವೈಜ್ಞಾನಿಕವಾಗಿ ನಾನು ಆವಾಗಲೇ ಹೇಳಿದೆ, ಲಸಿಕೆ ಉತ್ಪತ್ತಿ ಆಗೋದ್ರಿಂದ ಹಸುವಿನ ಬಾಡಿಗೆ ದೇಹಕ್ಕೆ ಸೇರೋವರೆಗೂ ಶೀತಲೀಕರಣ ವ್ಯವಸ್ಥೆ ಅಂತಂದರೆ ತಾಲೂಕು ಲೆವೆಲಲ್ಲಿ ವಾಕಿಂಗ್ ಕೂಲರ್ ಇರ್ಬೋದು, ಹೋಬಳಿ ಮಟ್ಟದಲ್ಲಿ ILR ಅಂತ, ಮತ್ತು ACB ಅಂತ ಇದೆ, ಆ್ಯಕ್ಟಿವ್ ಕೂಲ್ ಬಾಕ್ಸು. ಆ ಆಸ್ಪತ್ರೆಯಿಂದ ಹಳ್ಳಿಗೆ ತೆಗೆದುಕೊಂಡು ಹೋಗಬೇಕಾದ್ರೂ ಕೂಡ ಆ ACB ಚಾರ್ಜರಲ್ಲಿ ಇಟ್ಕೊಂಡು ತೊಗೊಂಡೋಗಿರ್ತೀವಿ. ಸೊ ಇದು ಒಂದು ವಿಧಾನ. ಈ ಎಲ್ಲದಕ್ಕೂ ಇನ್ಫ್ರಾಸ್ಟ್ರಕ್ಚರು ಘನ ಸರ್ಕಾರ ಒದಗಿಸಿದೆ. ಮೊದಲನೇದು, ಪ್ರತಿಯೊಂದು ರಾಶಿಗೂ ಲಸಿಕೆ ಹಾಕಬೇಕಾದ್ರೆ ವೈಯಕ್ತಿಕವಾಗಿ ಸಿರಿಂಜು ಮತ್ತು ನೀಡಲು ಪ್ರತಿಯೊಂದಕ್ಕೂ ಕಡ್ಡಾಯವಾಗಿ ಬದಲಾಗಬೇಕು, ಒಂದರಿಂದ ಒಂದು ಇನ್ಫೆಕ್ಷನ್ ಆಗಬಾರ್ದು ಅಂತ. ಇದು ಎರಡನೇದು. ಅಂದರೆ ಸಾಕಷ್ಟು ಹಣವನ್ನು ಸರ್ಕಾರ ಈ ರೋಗವನ್ನು ತಡೆಗಟ್ಟಲಿಕ್ಕೆ ಕೊಡ್ತಾ ಇದೆ. ಜೊತೆಗೆ ಇತ್ತೀಚೆಗೆ ಸಿಬ್ಬಂದಿಗಳ ನೇಮಕಾತಿನೂ ಕೂಡ ಜಾಸ್ತಿ ಆಗಿದೆ. ಸುಮಾರು 400 ಜನ ಪಶುವೈದ್ಯರನ್ನು ಕರ್ನಾಟಕದಲ್ಲಿ ನೇಮಿಸ್ಕೊಂಡ್ರು ಹೊಸದಾಗಿ. ಅದರಲ್ಲಿ ಮೈಸೂರಿಗೆ ಸುಮಾರು 12 ಜನ ಪಶುವೈದ್ಯರನ್ನು ಕೊಟ್ಟರು, ಸುಮಾರು ತಾಂತ್ರಿಕ ಸಿಬ್ಬಂದಿ 15 ಜನ ಕೊಟ್ಟರು, ಸ್ವಲ್ಪ ಡಿ ದರ್ಜೆ ನೌಕರರಿತ್ತು ಅದನ್ನು ಕೊಟ್ಟರು. ಸೊ ಈ ಪಶುವೈದ್ಯರು ಮತ್ತು ಸಿಬ್ಬಂದಿಯ ಕೊರತೆಯನ್ನು ನೀಗಿಸುವಲ್ಲೂ ಸಹ ಸರ್ಕಾರ ಕ್ರಮ ಕೈಗೊಂಡಿದೆ. ಸೊ ಹಾಗಾಗಿ ಸುಮಾರು 196 ಸಂಸ್ಥೆಗಳು ಮೈಸೂರು ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ 196 ಜೊತೆಗೆ ತಮಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮನ್ನ ಜಿಲ್ಲಾ ನಮ್ಮ ಪಶುಸಂಗೋಪನಾ ಸಚಿವರು ಈ 1962 ಅನ್ನೋದು ರಾಷ್ಟ್ರೀಯ ಕಾರ್ಯಕ್ರಮದ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಆಂಬ್ಯುಲೆನ್ಸು, ಪಶುಗಳಿಗೆ ಆಂಬ್ಯುಲೆನ್ಸ್ ಇರಲಿಲ್ಲ. ಪ್ರತಿ ಮೈಸೂರು ಜಿಲ್ಲೆಯಲ್ಲಿ 10 ಆಂಬ್ಯುಲೆನ್ಸ್ಗಳು, ಅಂದರೆ ಪ್ರತಿ ತಾಲೂಕಿನಲ್ಲೂ ಒಂದೊಂದರಂತೆ. ಪಿರಿಯಾಪಟ್ಟಣದಲ್ಲಿ ಅದು ತುಂಬ ಹೈನುಗಾರಿಕೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿರೋದ್ರಿಂದ 2 ಆಂಬ್ಯುಲೆನ್ಸ್ಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಉಳಿದಂತೆ ಎಲ್ಲ ತಾಲೂಕಿನಲ್ಲೂ ಸಹ 1962 ರೈತ ಕರೆ ಮಾಡಿದ್ರೆ ಅವರ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ನೀಡುವ ಒಂದು ವ್ಯವಸ್ಥೆ ಇದೆ. 1962 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ಸಾಕು, ರೈತರ ಮನೆ ಬಾಗಿಲಿಗೆ ಹೋಗಿ ಚಿಕಿತ್ಸೆ ಮಾಡ್ತಾರೆ. ಅದರಲ್ಲಿ ಒಬ್ಬರು ವೈದ್ಯರು ಇರ್ತಾರೆ, ಒಬ್ಬ ತಾಂತ್ರಿಕ ಸಿಬ್ಬಂದಿ ಇರ್ತಾರೆ, ಮತ್ತು ವಾಹನ ಚಾಲಕರು, ಕಮ್ ಅಟೆಂಡರ್ ಇರ್ತಾರೆ. ಸೊ ಇಷ್ಟೆಲ್ಲ ಸಿಬ್ಬಂದಿ ಸಕಲ ಔಷಧಿಗಳ ಜೊತೆಗೆ ಆ ಮನೆ ಬಾಗಿಲಿಗೆ ಹೋಗಿ ಉಚಿತವಾಗಿ ಚಿಕಿತ್ಸೆ ಮಾಡಿ ಬರ್ತಕ್ಕಂಥದ್ದು. ಇದು ಸರ್ಕಾರದ ಒಂದು ಕ್ರಮ. ಜೊತೆಗೆ ಅಲ್ಲಿ ಆಗಲಿಲ್ಲ, ಅದಕ್ಕೆ ವಿಶೇಷ ತಜ್ಞತೆ ಇರೋರು ಬೇಕು ಅಂತ ಹೇಳಿದರೆ ಮೈಸೂರು ನಗರದಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಇದೆ. ಅಲ್ಲಿ ಆ ಆಸ್ಪತ್ರೆಯಲ್ಲಿ ಗೈನಕಾಲಜಿಸ್ಟ್ ಇದ್ದಾರೆ, ಸರ್ಜನ್ ಇದ್ದಾರೆ, ಅವರು ಅವಶ್ಯಕತೆ ಇದ್ದರೆ ಶಸ್ತ್ರಚಿಕಿತ್ಸೆ ಮಾಡಲಿಕ್ಕೆ, ಮತ್ತು ಏನು ಗರ್ಭ ಕಟ್ಟದೇ ಇರತಕ್ಕಂಥ ಸಮಸ್ಯೆಗಳಿದ್ದರೆ ಈ ಪ್ರಸೂತಿ ತಜ್ಞರು ಅದಕ್ಕೆ ಚಿಕಿತ್ಸೆಯನ್ನು ನೀಡುವ ವ್ಯವಸ್ಥೆ ಇದೆ. ಜೊತೆಗೆ ಎಕ್ಸ್ರೇ ಇದೆ, ಸ್ಕ್ಯಾನಿಂಗ್ ಇದೆ, ಮತ್ತು ಪ್ರಯೋಗಾಲಯಗಳು, ರೋಗಗಳು ಬರ್ದಂಗೆ ರಕ್ತ ಮಲ ಮೂತ್ರ ಎಲ್ಲವನ್ನು ಪರೀಕ್ಷೆ ಮಾಡಲಿಕ್ಕೆ, ಸಗಣಿ ಪರೀಕ್ಷೆ ಮಾಡಲಿಕ್ಕೆ ಪ್ರಯೋಗಾಲಯಗಳನ್ನು ಸಹ ಸ್ಥಾಪನೆ ಮಾಡಿದೆ. ಇದು ನಗರ ಪ್ರದೇಶದಲ್ಲಿ ಇದ್ದರಷ್ಟೇ ಸಾಲದು ಅಂತ ಈಗ ನಮ್ಮ ಘನ ಸರ್ಕಾರ ಇಂಟೀರಿಯರು, HD ಕೋಟೆ, ಹುಣಸೂರು, ಪಿರಿಯಾಪಟ್ಟಣ ಈ ಭಾಗಗಳಲ್ಲೂ ಸಹ ಈ ಪ್ರಯೋಗಾಲಯಗಳನ್ನು ತೆರೀಬೇಕು ಅಂತ ಹೇಳ್ಬಿಟ್ಟು ಹೊಸದಾಗಿ ಮಂಜೂರಾತಿ ಮಾಡಿದೆ. ಅಲ್ಲಿಯೂ ಸಹ ನಾವು ಈ ಪ್ರಯೋಗಾಲಯದಲ್ಲಿ ಏನು ಪರೀಕ್ಷೆ ಮಾಡಬೇಕು, ರಕ್ತ ಇರ್ಬೋದು, ಮೂತ್ರ ಇರ್ಬೋದು, ಇದನ್ನು ಪರೀಕ್ಷೆ ಮಾಡಿ ಅಲ್ಲೇ ಚಿಕಿತ್ಸೆ ಕೊಡೋ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅಂದರೆ ವೈಜ್ಞಾನಿಕವಾಗಿ ಪಶುಪಾಲನೆ ಜಾಸ್ತಿ ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಆಧುನಿಕ ಹೈನುಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟು ತಾಂತ್ರಿಕ ಸಲಹೆಗಳನ್ನು ರೈತರಿಗೆ ಕೊಟ್ಟು ಹೆಚ್ಚು ಲಾಭವನ್ನು ಗಳಿಸಲಿ ಅನ್ನೋದು ಮೂಲ ದೇಹ ಉದ್ದೇಶ. ಅಂದರೆ ಎಲ್ಲ ಒಂದು ಕಡೆ ನಾವು ಮುಂಚೆ ಮನುಷ್ಯರಲ್ಲಿ ಇದನ್ನು ಕೇಳ್ತಾ ಇದ್ವಿ, ಅಂದರೆ ಮನುಷ್ಯರಿಗೆ ಏನಾದರೂ ತೊಂದರೆ ಆದರೆ ಆ್ಯಂಬುಲೆನ್ಸ್ ಬರುತ್ತೆ, ಅವರನ್ನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ಸ್ಕ್ಯಾನಿಂಗ್ ಆಗುತ್ತೆ, ಎಕ್ಸ್ರೇ ಆಗ್ತದೆ, ಪರೀಕ್ಷೆಗಳು ನಡೆಯುತ್ತೆ, ಆಪರೇಷನ್ ಆಗುತ್ತೆ ಅಂತ. ಇದು ರಾಸುಗಳಿಗೂ ಕೂಡ ಬಂದಿರೋದು ನಿಜವಾಗ್ಲೂ ಒಂಥರಹ ಏನು ಸಂತೋಷ ಪಡಬೇಕಾದಂತಹ ವಿಷಯ ಅಂತ ಅನ್ಸುತ್ತೆ ಅಲ್ವಾ ಡಾಕ್ಟ್ರೆ? ಖಂಡಿತ ಸರ್, ಯಾಕೆಂದರೆ ಎಲ್ಲ ವಿದ್ಯಾವಂತ ಯುವಕರು ಬರ್ತಾ ಇದ್ದಾರೆ, ಅವರು ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ, ಮತ್ತು ಪ್ರಪಂಚ ಎಲ್ಲರ ಕೈಯಲ್ಲಿರ್ತದೆ, ಬೇರೆ ದೇಶಗಳಲ್ಲಿ ಹೈನುಗಾರಿಕೆ ಹೇಗಿದೆ, ನಮ್ಮ ದೇಶದಲ್ಲಿ ಯಾಕೆ ಕಮ್ಮಿ ಇದೆ, ಇದೆಲ್ಲವನ್ನು ಈ ರೈತರೇ, ವಿದ್ಯಾವಂತ ರೈತರೇ ಪಶುವೈದ್ಯರನ್ನು ಕೇಳಿಸ್ತೆ. ಅದಕ್ಕೋಸ್ಕರ ನಮ್ಮ ಪಶುವೈದ್ಯರು ಸಹ ಕಾಲಾನುಕಾಲಕ್ಕೆ ಅಪ್ಗ್ರೇಡ್ ಆಗ್ತಾ ಇದ್ದಾರೆ. ನಾ ಸರ್ಕಾರವೂ ಸಹ ಏನೇನು ಫೆಸಿಲಿಟೀಸ್ನ ಜಾಸ್ತಿ ಮಾಡಬೇಕು ಅಷ್ಟೇ ರಾಸುಗಳಿದ್ದಾವೆ. ಈಗ ರಾಸುಗಳು ಜಾಸ್ತಿ ಆಗಿಲ್ಲ, ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಸೊ ರಾಸುಗಳನ್ನ ಕಡಿಮೆ ಇಟ್ಕೊಂಡು ಹೆಚ್ಚು ಉತ್ಪಾದನೆ ಮಾಡಬೇಕು ಅನ್ನೋದು ಮೂಲ ಉದ್ದೇಶ. ಹಾಗಾಗಿ ಕುರಿ ಸಾಕಾಣಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಮೂಲ ಉದ್ದೇಶ ರೈತನಿಗೆ ಲಾಭ ಜಾಸ್ತಿ ಬರಬೇಕು, ನಮ್ಮ ಸೇವೆ ಅವನ ಮನೆ ಬಾಗಿಲಿಗೆ ನಿರಂತರವಾಗಿ ತಲುಪಬೇಕು ಅನ್ನೋದು ಇಲಾಖೆಯ ಮೂಲ ಉದ್ದೇಶ. ಪಶುಪಾಲನಾ ಇಲಾಖೆಯ ಜೊತೆ ಜೊತೆಗೇ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಒಂದು ಅಭಿವೃದ್ಧಿ ನಿಗಮ ಇದೆ, ಹಾಗೆ ಕೋಳಿ ಸಾಕಣೆದಾರರ ಏನು ಯೋಗಕ್ಷೇಮವನ್ನು ವಿಚಾರಿಸ್ಕೊಳ್ಳೋದಕ್ಕೆ ಒಂದು ಫೆಡರೇಷನ್ ಇದೆ, ಅವುಗಳು ಕೂಡ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಕಾಲಕಾಲಕ್ಕೆ. ಅದರ ಮೂಲಕನೂ ಯೋಜನೆಯ ಲಾಭವನ್ನು ರೈತರು ಪಡ್ಕೋಬೋದಲ್ವೇ? ಖಂಡಿತ ಖಂಡಿತ. ಈಗ ಕುರಿ ಸಾಕಾಣಿಕೆ ಇತ್ತೀಚೆಗೆ ಉದ್ಯಮವಾಗಿ ಬೆಳೀತಾ ಇದೆ. NLM ಅಂತ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್, EDP ಅಂತ ಉದ್ಯಮದಾರರನ್ನು ಸೃಷ್ಟಿ ಮಾಡ್ತಕ್ಕಂಥ ಕರ್ತವ್ಯ. ಅಂದರೆ ಇದರಲ್ಲಿ ಸುಮಾರು ಕೇಂದ್ರ ಸರ್ಕಾರದಿಂದ 50% ಸಬ್ಸಿಡಿ ಇದೆ. 50% ಅಂತಂದರೆ 150,000 ಸಹಾಯಧನ ಇದೆ. 1 ಕೋಟಿ ವೆಚ್ಚದಲ್ಲಿ ಅವನು 500 ಕುರಿ, 25 ಟಗರುಗಳನ್ನು ಸಾಕಿದ್ರೆ ಶೆಡ್ ಕಟ್ಟೋದ್ರಿಂದ ಹಿಡಿದು ಕುರಿ ತಂದು ಅವನು ಉತ್ಪಾದನೆ ಮಾಡೋವರೆಗೂ ಸರ್ಕಾರದ ಸಹಾಯಧನ ಇದೆ. 50% ಅವನಿಗೆ ಸಹಾಯಧನ ಇದೆ. ಹಂದಿ ಸಾಕಾಣಿಕೆಗೆ ಸಹಾಯಧನ ಇದೆ, ಹಂದಿ ಸಾಕಾಣಿಕೆದಾರಕ್ಕೆ ಮತ್ತು ಕೋಳಿ ಸಾಕಾಣಿಕೆಗೆ. ಅಂದರೆ ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಯೋಜನೆಯಲ್ಲಿ ಯಾರು ಗ್ರಾಮೀಣ ಭಾಗದಲ್ಲಿ ನಾಟಿ ಕೋಳಿ ಪೇರೆಂಟ್ ಸ್ಟಾಕ್ನ ಇಟ್ಕೊಂಡು ಹ್ಯಾಚರಿನಲ್ಲಿ ಅಂದರೆ ಮರಿ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿಕೊಂಡು ಅವನು ಸ್ವಾವಲಂಬಿಯಾಗಿ ಬದುಕಲು ಇಷ್ಟಪಡುವ ರೈತನಿಗೆ ಕನ ಸರ್ಕಾರದಿಂದ 25 ಲಕ್ಷದವರೆಗೆ ಸಹಾಯಧನ, 25 ಲಕ್ಷದ ಬ್ಯಾಂಕನ ಮುಖಾಂತರ ಸಾಲ ಇದೆ ಸರ್. ಈ ಯೋಜನೆ ಭಾಳ ಯಶಸ್ವಿಯಾಗಿ ಮೈಸೂರು ಜಿಲ್ಲೆಯಲ್ಲೇ ನಡೀತಾ ಇದೆ. ಅವನು ಉತ್ಪತ್ತಿ ಮಾಡೋ ಕೋಳಿ ಮರಿಗಳನ್ನು ತಮಗೆಲ್ಲ ಗೊತ್ತಿದೆ ಈ ಪೌಲ್ಟ್ರಿ ಫೆಡರೇಷನ್ ಮುಖಾಂತರ ಖರೀದಿ ಮಾಡಿ ರೈತರಿಗೆ ಉಚಿತವಾಗಿ ಗ್ರಾಮೀಣ ಮಹಿಳೆಯರಿಗೆ ನಾವು 20-20 ಕೋಳಿಯನ್ನು ಮೈಸೂರು ಜಿಲ್ಲೆಯಲ್ಲಿ ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಕಾರಣವಾದರೂ ಇಷ್ಟೇ, ಗ್ರಾಮೀಣ ಭಾಗದ ರೈತ ಬಡ ಮಹಿಳೆಯರಿಗೆ ಈ ಕೋಳಿಗಳನ್ನು ಕೊಡೋದ್ರಿಂದ ಒಂದು ಅವರಿಗೆ ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡಿದಂಗೆ, ಎರಡನೇದು ಅದರಲ್ಲಿ ಮೊಟ್ಟೆನೂ ಉತ್ಪಾದನೆ ಆಗ್ತದೆ, ಅವರ ಪ್ರೋಟೀನ್ ಕೊರತೆಯನ್ನು ನೀಗಿಸ್ಕೋಬೋದು, ಅವರೂ ಸಹ ಅದನ್ನು ಮಾಂಸ ಸೇವನೆಗೆ ಉಪಯೋಗಿಸ್ಕೊಂಡು ಹೆಚ್ಚಿಗೆ ಬೆಳೆದದ್ದನ್ನು ಅವರು ಮಾರಾಟ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಹಾಗಾಗಿ ಆಯ್ಕೆಯಾದ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಉಚಿತವಾಗಿ ಕೋಳಿ ಮರಿಗಳನ್ನು ಕೊಡ್ತಾ ಇದ್ದೀವಿ ಸರ್. ಆ ಯೋಜನೆಯೂ ಸಹ ಮುಂದುವರೆದಿದೆ ಮೈಸೂರು ಜಿಲ್ಲೆಯಲ್ಲಿ. ಸರ್, ಪಶು ಸಖಿಯರು ಅಂತ ಹೇಳಿ ಹೊಸ ಒಂದು ಕಾನ್ಸೆಪ್ಟನ್ನೇ ತಾವು ಕಾಯಿನ್ ಮಾಡಿದ್ರಿ. ಅವ್ರಿಗೆಲ್ಲ ವಿಶೇಷವಾದ ತರಬೇತಿಗಳನ್ನು ಕೂಡ ನೀಡಲಾಗಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಡಾಕ್ಟ್ರೆ. ಈಗ NRLM ಅಂತ ಒಂದು ಕೇಂದ್ರ ಸರ್ಕಾರದ ಯೋಜನೆ ಇದೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನಲ್ಲಿ. ಅಲ್ಲಿ ಪಶು ಸಖಿಯರನ್ನು ಗ್ರಾಮ ಪಂಚಾಯಿತಿ ಗೊಬ್ಬರಂತೆ ಆಯ್ಕೆ ಮಾಡಿರ್ತಾರೆ. ಅವರನ್ನು ಆಯ್ಕೆ ಮಾಡಿ ಪಶುಪಾಲನಾ ಇಲಾಖೆ ವಶಕ್ಕೆ ಕೊಟ್ಟಿರ್ತಾರೆ. ಆ ಪಶುಪಾಲನಾ ಇಲಾಖೆ ವಶಕ್ಕೆ ಕೊಟ್ಟಾಗ ನಾವು ಅವರನ್ನು 3 ಹಂತದಲ್ಲಿ, ಮೈಸೂರು ಜಿಲ್ಲೆಯಲ್ಲಿ ಸುಮಾರು 256 ಗ್ರಾಮ ಪಂಚಾಯಿತಿ ಇದ್ದಾವೆ, 256 ಪಶು ಸಖಿಯರು ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ 3 ಹಂತದಲ್ಲಿ ನಾವು ತರಬೇತಿಯನ್ನು ನಮ್ಮ JSS ಸುತ್ತೂರು ಮಠದಲ್ಲಿ ವಾಸ್ತವ ಅಲ್ಲೇ ಇಟ್ಟು ಅವರಿಗೆ ಒಂದೊಂದು ವಾರಕ್ಕೆ ಅವರು ತರಬೇತಿಯನ್ನು ಕೊಟ್ಟಿದ್ದೀವಿ ಸರ್. ಅವರ ಉದ್ದೇಶ ಇಷ್ಟೇ, ಸರ್ಕಾರದ ಉದ್ದೇಶ ಪಶುಪಾಲನೆಯಿಂದ ಅಳವಡಿಸಲಾಗುವಂಥ ಹೊಸ ತಾಂತ್ರಿಕತೆಯನ್ನು ರೈತರಿಗೆ ಮುಟ್ಟಿಸ್ಬೇಕು. ಸಪೋಸ್ ಜೋಳ ಬಂತು, ರೈತರಿಗೆ ತಿಳಿಸ್ಬೇಕು. ಲಸಿಕೆ ಮಾಡ್ತೀವಿ ನಿಮ್ಮೂರಿನಲ್ಲಿ ನಾಳೆ ಅಂತ ಅದನ್ನು ತಿಳಿಸ್ಬೇಕು. ಸಣ್ಣ ಪುಟ್ಟ ಜಂತುನಾಶಕ ಔಷಧಿ ಏನಾದರೂ ಆ ಕರುಗಳಿಗೆ ಕೊಡಬೇಕಾದ್ರೆ ಕೊಡಬೇಕು. ಸೊ ಇಲ್ಲಿಂದ ಹೊಸ ರಬ್ಬರ್ ಮ್ಯಾಟ್ ಬಂದಿದೆ, ನಾವು ಕೊಡಬೇಕು. ಮೇವು ಕಟಾವು ಯಂತ್ರ ಬಂದಿದೆ ನಿಮಗೆ ಕೊಡ್ತೀವಿ ಅಂತ. ರೈತರಿಗೆ ಇಲಾಖೆಯಿಂದ ಆಗುವ ಸವಲತ್ತುಗಳ ವಿತರಣಾ ಕಾರ್ಯಕ್ರಮದಲ್ಲಿ ಅವರು ಕೊಂಡಿಯಾಗಿ ಕೆಲಸ ಮಾಡಬೇಕು. ಅದೇ ಆ ಕಡೆಯಿಂದ ಗ್ರಾಮ ಅವರು ಇರ್ತಕ್ಕಂಥ ವಾಸ ಇರ್ತಕ್ಕಂಥ ಗ್ರಾಮದಲ್ಲಿ ಅಥವಾ ಅವ್ರಿಗೆ ವಹಿಸಿರುವಂಥ ಪಂಚಾಯತಿ ವ್ಯಾಪ್ತಿನಲ್ಲಿ ಯಾವುದಾದ್ರೂ ಕಾಯಿಲೆಗಳು ಕಂಡು ಬಂದರೆ, ಉಲ್ಬಣಿಸಿದ್ರೆ, ಕಾಲ್ಬಾಯಿ ಜ್ವರ ಇರ್ಬೋದು, ಮತ್ತು ಚರ್ಮಗಂಟು ಕಾಯಿಲೆ ಇರ್ಬೋದು, ಕುರಿಗಳಿಗೆ ಕರುಳುಬೇನೆ ಇರ್ಬೋದು, ಅದನ್ನು ಕೂಡಲೇ ಬಂದು ರೈತರು ತಿಳಿಸೋದಕ್ಕೆ ಮೊದಲೇ ನಮ್ಮ ಪಶುವೈದ್ಯರಿಗೆ ತಿಳಿಸಿದರೆ ನಾವು ಮುನ್ನೆಚ್ಚರಿಕೆಯಾಗಿ ಕೂಡಲೇ ಕ್ರಮ ವಹಿಸಲಿಕ್ಕೆ ಅನುಕೂಲ ಆಗ್ತದೆ. ಈ ಪಶುಸಖಿಯರು ಇಲಾಖೆ ಮತ್ತು ಸಾರ್ವಜನಿಕರು ಗೋಪಾಲಕರ ಮಧ್ಯೆ ಸಂಪರ್ಕ ಕೊಂಡಿಯಾಗಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರನ್ನು ನಾವು ಈಗ ಗಣತಿ ಮಾಡ್ತಾ ಇದ್ದಾರೆ, ಅದನ್ನು ತಗೋತಾ ಇದ್ದೀವಿ, ಸೆನ್ಸಸ್ ನಡೀತಾ ಇದೆ. ಮತ್ತೊಂದು ವಿಚಾರ ಬಹುಮುಖ್ಯವಾದದ್ದು, 21ನೇ ಜಾನುವಾರು ಗಣತಿ ಮೈಸೂರು ಇಡೀ ದೇಶಾದ್ಯಂತ ನಡೀತಾ ಇದೆ. ಅದು ನಾವು ಡಿಸೆಂಬರ್ ಇಂದ ಶುರು ಮಾಡಿದ್ದೀವಿ, ಸೊ ಫೆಬ್ರವರಿ ಅಂತ್ಯದವರೆಗೂ ಅದು ಮುಂದುವರಿಯುತ್ತೆ. ಪ್ರತಿ ಮನೆಗೂ ಹೋಗಿ ಪಶುಪಾಲನಾ ಯಾರು ಮಾಡ್ತಾ ಇದ್ದಾರೆ, ಅವರು ಮಹಿಳೆಯರಿರ್ಬೋದು, ಪುರುಷರಿರ್ಬೋದು, ಕೋಳಿ ಎಷ್ಟು ಸಾಕಿದ್ದಾರೆ, ಕುರಿ ಎಷ್ಟು ಸಾಕಿದ್ದಾರೆ, ಹಂದಿ ಎಷ್ಟು ಸಾಕಿದ್ದಾರೆ, ನಾಯಿ ಎಷ್ಟು ಸಾಕಿದ್ದಾರೆ, ಕುದುರೆ ಎಷ್ಟಿದೆ, ಎಲ್ಲ ಸುಮಾರು 250 ವೆರೈಟೀಸ್ನ ಪ್ರಾಣಿಗಳನ್ನು ದಾಖಲು ಮಾಡುವಂಥ ಒಂದು ಅಭಿಯಾನ ನಡೀತಾ ಇದೆ. ಇದನ್ನು ನಾನು ತಮ್ಮ ಮುಖಾಂತರ ರೈತರಲ್ಲಿ ಮನವಿ ಮಾಡೋದು ಮತ್ತು ಸಾರ್ವಜನಿಕರಲ್ಲಿ, ಸುಮಾರು 720,000 ಮನೆ ಮೈಸೂರು ಜಿಲ್ಲೆಯಲ್ಲಿದೆ, ಪ್ರತಿ ಮನೆಗೆ ನಮ್ಮ ಎಣಿಕೆದಾರರು ಹೋಗ್ತಾ ಇದ್ದಾರೆ ಸರಿ, ಅವರಿಗೆ ನಿಖರವಾದ ಮಾಹಿತಿಯನ್ನು ಕೊಡಬೇಕು ಅಂತ ಈ ಮೂಲಕ ಈ ಒಂದು ಸಂದರ್ಭದಲ್ಲಿ ಅವರನ್ನು ನಾನು ಕಳಕಳಿಯಿಂದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೀನಿ. ಅಂದರೆ ನಿಮ್ಮ ಐಡಿನ ಅವ್ರು ಕ್ಯಾರಿ ಮಾಡಿರ್ತಾರಲ್ವ ಸರ್, ಈಗ ಭಾಳ ಹೆದರಿಕೆ ಇದೆ ಜನಗಳಿಗೆ, ಯಾರ್ಯಾರೋ ಬರ್ತಾರೆ, ಏನೇನೋ ಕೇಳ್ತಾರೆ, ಏನೇನೋ ಮಾಹಿತಿ ತಗೊಂಡೋಗ್ಬಿಡ್ತಾರೆ, ಅದು ಬೇರೆ ರೀತಿ ಏನಾದರೂ ದುರುಪಯೋಗ ಆಗ್ಬೋದಾ, ನಮಗೇನಾದ್ರೂ ಮೋಸ ಆಗ್ಬಿಡ್ಬೋದಾ ಅನ್ನೋದು ಇರುತ್ತೆ. ಗಣತಿದಾರರು ನಿಮ್ಮ ಇಲಾಖೆ ಐಡಿಯನ್ನು ತಗೊಂಡು ಹೋಗಿರ್ತಾರೆ ಮತ್ತು ಪರಿಚಯಿಸ್ಕೋತಾರೆ, ಹೇಗೆ ಸರ್ ಅದು ಗಣತಿ ನಡೆಯೋ ವಿಧಾನ ಹೇಗೆ ಸರ್? ಖಂಡಿತ ಗಣತಿದಾರರು ಈ ಸಾರಿ ಆ್ಯಪ್ ಮುಖಾಂತರ ಇಷ್ಟು ಸಾರಿ ಹೋಗಿ ಬರ್ಕೊಂಬರ್ತಾ ಇದ್ರು ವಿಚಾರನ, ಈಗ ಅವರ ಮನೆಯಲ್ಲೇ ಹೋಗ್ಬಿಟ್ಟು ಹಸುವಿಂದು ಟ್ಯಾಗು ಎಲ್ಲ ನೋಡಿ ಅವ್ರದ್ದು ಎಂಟ್ರಿ ಮಾಡ್ತಾರೆ ಸರ್, ಅಲ್ಲಿ ಹಸು ಯಾವ ವಯಸ್ಸು, ಎಷ್ಟು ಕರು ಹಾಕಿದೆ, ಎಷ್ಟು ಹಸು ಇದ್ದಾವೆ ಅವ್ರ ಮನೆಯಲ್ಲಿ ಅಂತ ಗಣಕೆ ಮಾಡ್ತಾರೆ, ಕುರಿ ಎಷ್ಟಿದೆ ಮಾಡ್ತಾರೆ. ಆ್ಯಪ್ ಮುಖಾಂತರ ಅವರು ಗಣತಿಯನ್ನು ತಗೋತಾರೆ. ಮೊದಲನೇದು ನಾವು ಅವ್ರಿಗೆ 3 ಅವ್ರಿಗೆ ತರಬೇತಿ ಕೊಟ್ಟಿದ್ದೀವಿ ಯಾವ ರೀತಿ ಗಣತಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳ್ಬಿಟ್ಟು. ಆನ್ಲೈನ್ ಬೇಸ್ಡ್ ಸರ್ವೆ ಅದು ನಡೀತಾ ಇರೋ, ಸರಿ ಸರಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಸಹ ತರಬೇತಿ ಕೊಟ್ಟು ನಮ್ಮ ಇಲಾಖಾ ವತಿಯಿಂದ ಅವರಿಗೆ ಒಂದು ಐಡಿ ಕಾರ್ಡ್ ಕೊಟ್ಟಿದ್ದೀವಿ, ಅದನ್ನು ಹಾಕ್ಕೊಂಡೆ ಧರಿಸ್ಕೊಂಡೆ ಜಾನುವಾರು ಗಣತಿದಾರರು ಅಂತಲೇ ಅವ್ರಿಗೆ ಮಾಡಿ ಅವ್ರ ಹೆಸರು ಬರೆದು ನಾವು ಅವ್ರಿಗೆ ಸಹಿ ಹಾಕಿ ಅವ್ರ ಫೋಟೋ ಐಡಿ ಕಾರ್ಡನ್ನು ಅವ್ರಿಗೆ ಕೊಟ್ಟಿದ್ದೀವಿ, ಕೊರಳಲ್ಲಿ ಹಾಕ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ಆಮೇಲೆ ಗ್ರಾಮೀಣ ಭಾಗದಲ್ಲಿ ಹೆಚ್ಚು ಕಮ್ಮಿ ನಮ್ಮ ಏನು ತಾಂತ್ರಿಕ ಸಿಬ್ಬಂದಿ ಇದ್ದಾರೆ, ಪಶುಸಖಿಯರಿದ್ದಾರೆ, ಅವ್ರಿಗೆಲ್ಲ ಒಬ್ಬರಿಗೊಬ್ಬರು ಪರಿಚಯ ಇದ್ದೇ ಇದ್ದಾರೆ. ಸೊ ಹಾಗಾಗಿ ಆ ಸಮಸ್ಯೆ ಉದ್ಭವ ಆಗೋದಿಲ್ಲ. ನಗರ ಪ್ರದೇಶದಲ್ಲಿ ಯಾರು ಜಾನುವಾರು ಸಾಕಿಲ್ವೋ ಅಂಥವ್ರಿಗೆ ಇವರು ಅಪರಿಚಿತರಂತೆ ಕಾಣ್ತಾರೆ. ಅವರಿಗೆ ನಾವು ಮನೆ ಪದೇ ಪದೇ ಮನವಿ ಮಾಡಿಕೊಟ್ಟಿದ್ದೀವಿ. ನಮ್ಮ ಮಹಿಳೆಯರು, ನಮ್ಮ ಏನು ಸಿಬ್ಬಂದಿ ಹೋಗ್ತಾರೋ ಅವರು ಸಹ ಸೌಜನ್ಯದಿಂದ ಅವರನ್ನು ಕೇಳಿ ನಿಮ್ಮ ಪರಿಚಯವನ್ನು ಮಾಡಿಕೊಂಡು ನಂತರ ಅವ್ರ ಹತ್ರ ಮಾಹಿತಿ ಪಡೀರಿ ಅಂತ ಹೇಳ್ತಾ ಇದ್ವಿ. ಅದೇ ರೀತಿ ಸಾರ್ವಜನಿಕರು ಕೂಡ ಮಾಹಿತಿಯನ್ನು ಭಾಳ ಸರ್ಕಾರ ಘನ ಸರ್ಕಾರ ಭಾಳ ಉದ್ದೇಶಗಳನ್ನು ಇಟ್ಟುಕೊಂಡು, ಯಾಕೆಂದರೆ ಯಾವುದೇ ಒಂದು ಯೋಜನೆ ಪಶುಪಾಲನೆಯಿಂದ ರೂಪಿಸಬೇಕಾದ್ರೆ ಜಾನುವಾರು ಗಣತಿ ಎಷ್ಟಿದ್ದಾವೆ ನಿಖರವಾಗಿ, ಆಮೇಲೆ ಪಶುಪಾಲಕರು ಎಷ್ಟಿದ್ದಾರೆ, ಇದರ ಮೇಲೆ ಅವಲಂಬಿತರು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ನಮಗೆ ನಿಖರವಾದ ಮಾಹಿತಿ ಬೇಕು. ಆ ನಿಖರವಾದ ಮಾಹಿತಿ 1919 ಪ್ರತಿ 5 20 ಗಣತಿ ಮುಗಿದಿದೆ ಸರ್. ಇದು 21ನೇ ಜಾನುವಾರು ಗಣತಿ ಕಡ್ಡಾಯವಾಗಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ್ದು. ಇಡೀ ರಾಷ್ಟ್ರಾದ್ಯಂತ ಏಕಕಾಲದಲ್ಲೇ ನಡೀತಾ ಇರತಕ್ಕಂಥ ಈ ಜಾನುವಾರು ಗಣತಿಗೆ ಮೈಸೂರು ಜಿಲ್ಲೆಯಲ್ಲಿ ಸುಮಾರು 230 ಗಣತಿದಾರರನ್ನು ನೇಮಕ ಮಾಡಿದ್ದೀವಿ. ಸುಮಾರು 70 ಪಶುವೈದ್ಯರನ್ನು ನಾವು ಮೇಲ್ವಿಚಾರಕರಾಗಿ ನೇಮಕ ಮಾಡಿದ್ದೀವಿ. ಹಾಗಾಗಿ ಯಾವ ನಿಖರವಾದ ಸ್ಪಷ್ಟವಾದ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ತೀವಿ, ಆ ದಿಕ್ಕಿನಲ್ಲಿ ನಾವು ಇಲಾಖೆ ಮುನ್ನುಗ್ತಾ ಇದೆ. ಈ ಬಾರಿನೇ ಪ್ರಪ್ರಥಮ ಬಾರಿಗೆ ಆನ್ಲೈನ್ ಗಣತಿ ನಡೀತಾ ಇರೋದು. ಹೌದು, ಇದುವರೆಗೂ ಆಫ್ಲೈನ್ ಬರ್ಕೊಬಂದು ಬುಕ್ಕಲ್ಲಿ ಮಾತ್ರ ಬರೀತಾ ಇದ್ರು, ಈ ಸಾರಿ ಮಾತ್ರ ಆಪ್ ಮುಖಾಂತರ ಆನ್ಲೈನ್ ಗಣತಿ ನಡೀತಾ ಆ ಕ್ಷಣದಲ್ಲೇ ಅದು ಅಪ್ಲೋಡ್ ಆಗ್ತದೆ. ನೀವು ನಿಮ್ಮ ಕಚೇರಿಯಲ್ಲೇ ಕೂತ್ಕೊಂಡು ಅದನ್ನ ವೀಕ್ಷಣೆ ಮಾಡ್ತಾರೆ. ಈಗ ಮೇಲ್ವಿಚಾರಕರು ಅವನು ಸರಿಯಾಗಿ ಸಪೋಸ್ ಕೆಲವು ಪ್ರಾಣಿಗಳು ಇಲ್ಲಿಲ್ಲ, ಮಿತ್ತುನು ಮತ್ತೆ ಹ್ಯಾಕ್ ಅಂತ ಅದನ್ನ ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಆಕಸ್ಮಿಕವಾಗಿ. ಯಾರೋ ಮೇಲೆ ಒಂದು ಆಪ್ಷನ್ ಒತ್ತಕ್ಕೆ ಹೋಗಿ ಇನ್ನೊಂದು ಆಪ್ಷನ್ ಒತ್ಬಿಟ್ಟಿದ್ದಾರೆ. ಸೊ ಅದನ್ನು ನಮ್ಮ ಸೂಪರ್ವೈಸರು ಡಿಲೀಟ್ ಮಾಡ್ತಾರೆ. ಸೊ ಯು ಆರ್ ರಾಂಗ್ಲಿ ಎಂಟರ್ಡ್ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ನಿಖರವಾದ ಪ್ರತಿನಿತ್ಯ ಅದನ್ನು ಮಾನಿಟರ್ ಮಾಡಿಕೊಂಡು ನಾವು ಗಣತಿಯನ್ನು ಮಾಡಿಸ್ತಾ ಇದ್ದೀವಿ. ಎಲ್ಲ ಫೆಬ್ರವರಿ ಅಂತ್ಯದವರೆಗೂ ನಡೆಯುತ್ತೆ. ಡಿಸೆಂಬರ್ ಇಂದ ಆರಂಭ ಆಗಿದೆ, ಫೆಬ್ರವರಿ ಅಂತ್ಯದವರೆಗೂ ನಡೀತದೆ. ಪ್ರತಿನಿತ್ಯ 50-60 ಮನೆ ಮಾಡ್ಲಿಕ್ಕೆ ಅಷ್ಟೇ ಸಾಧ್ಯ ಆಗೋದು, ಯಾಕಂದ್ರೆ ಸುಮಾರು 250 ಕಾಲಂಗಳಿದ್ದಾವೆ. ಅಷ್ಟು ಮಾಹಿತಿಯನ್ನು ಅವರು ಸಂಗ್ರಹಿಸಬೇಕಾಗುತ್ತೆ. ಜಾನುವಾರುಗಳು ಇರ್ತಕ್ಕಂಥ ಮನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ, ಆಮೇಲೆ ಬೀದಿ ನಾಯಿಗಳಿರ್ತಕ್ಕಂಥ ಅದನ್ನು ಸಹ ನಾವು ಎಂಟ್ರಿ ಮಾಡ್ತೀವಿ. ಜೊತೆಗೆ ಪ್ಯಾಶ್ಚುರಲ್ಸ್ ಏನು ಅಲೆಮಾರಿಗಳಿದಾರೋ ಪ್ರಥಮ ಬಾರಿಗೆ ಅವರದನ್ನು ಸಹ ನಾವು ಗಣತಿಯನ್ನು ಮಾಡ್ತಾ ಇದ್ದೀವಿ. ಅಲೆಮಾರಿಗಳೆಲ್ಲೆಲ್ಲಿದ್ದಾರೆ ತಮಗೆಲ್ಲ ಗೊತ್ತಿದೆ. ಊರಿಂದ ಆಚೆ ಕುರಿ ಸಾಕೊಂಡಿರ್ತಾರೆ, ಕುರಿಗಳನ್ನು ಹೊಡ್ಕೊಬಂದಿರ್ತಾರೆ, ಕತ್ತೆಗಳನ್ನು ಹೊಡ್ಕೊಬಂದು ಹಾಲು ಮಾರ್ತಾ ಇರ್ತಾರೆ, ಕೋಲೆ ಬಸವನ್ನು ಹಿಡ್ಕೊಬಂದು ಬೇರೆ ಕಡೆಯಿಂದ ಬಂದಿರ್ತಾರೆ. ಅವರೆಲ್ಲರ ಗಣತಿಯನ್ನು ಸಹ ಈ ಸಾರಿ ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ಅಂದ್ರೆ ವಿಶೇಷವಾಗಿ ಈಗ ಕತ್ತೆಗಳನ್ನ ಹಿಡ್ಕೊಂಬಂದು ಹಾಲು ಮಾರೋದು ಒಂದು ಪ್ರವೃತ್ತಿ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲಾ ಕಡೆಗಳಲ್ಲಿ. ಅದನ್ನು ಕೂಡ ತಾವು ಗಣತಿಯಲ್ಲಿ ಈ ಬಾರಿ ಸೇರಿಸ್ಕೋಬೇಕು ಅಂತಿದ್ದೀರಿ. ಕತ್ತೆ ಮರೋರು, ಕೋಲೆ ಬಸವ್ ತಗೊಂಬರೋರು, ಮತ್ತೆ ಕುರಿಗ ಮೈಗ್ರೇಟರಿ ಪೀಪಲ್ಸ್ ಬೇರೆ ಬೇರೆ ಕಡೆಯಿಂದ ಬರ್ತಕ್ಕಂಥವ್ರು ಇವರೆಲ್ಲರೂ ನಾವು ಗಣತಿಯನ್ನು ಮಾಡ್ತಾ ಇದ್ದೀವಿ. ಅಂತಿಮವಾಗಿ ಏನಾದರೂ ಹೇಳೋಕೆ ಇಷ್ಟಪಡ್ತೀರಿ? ಪಶುಪಾಲನೆ ಲಾಭದಾಯಕವಾಗಲಿ, ರೈತರ ಬದುಕು ಹಸನಾಗಲಿ ಅನ್ನೋದು ಮೂಲ ಉದ್ದೇಶ. ಪಶುಪಾಲನಾ ಇಲಾಖೆ ಎಲ್ಲ ರೈತರ ಸೇವೆಗೆ ಸದಾ ಸಿದ್ಧವಾಗಿರ್ತದೆ. ಇತ್ತೀಚಿನ ನಾವು ಸುಮಾರು 196 ಸಂಸ್ಥೆಗಳ ಮುಖಾಂತರ, 10 ಆಂಬ್ಯುಲೆನ್ಸ್ಗಳ ಮುಖಾಂತರ ನಿರಂತರವಾಗಿ ನಾವು ಸೇವೆಯನ್ನು ಕೊಡ್ತಾ ಇದ್ದೇವೆ. ಮತ್ತು ಇರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ರೈತ ಬಾಂಧವರು ಉಪಯೋಗಿಸ್ಕೋಬೇಕು. ಆ ಉಪಯೋಗಿಸ್ಕೊಂಡು ತಾಂತ್ರಿಕತೆಯನ್ನು ತಿಳ್ಕೊಂಡು ಅವರು ತಾಂತ್ರಿಕತೆಯನ್ನು ಅಳವಡಿಸ್ಕೊಂಡು ಲಾಭದಾಯಕವಾದ ಹೈನುಗಾರಿಕೆಯನ್ನು ಮಾಡಬೇಕು. ಆವಾಗ ಸುಸ್ಥಿರ ಬದುಕನ್ನು ನಿರ್ಮಾಣ ಜಮೀನು ಚೆನ್ನಾಗಿರ್ತದೆ, ಉತ್ಪಾದನೆ ಚೆನ್ನಾಗಿರ್ತದೆ, ಸಾವಯವ ಕೃಷಿ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಹಸುವಿನಿಂದ ಪ್ರತಿಯೊಂದು ಉತ್ಪನ್ನವೂ ಸಹ ಅಮೂಲಾಗ್ರ ತೊಪ್ಪೆ ಸಗಣಿ ಇರ್ಬೋದು, ಮೂತ್ರ ಇರ್ಬೋದು, ಅವೆಲ್ಲವೂ ತಮ್ಮ ಸಾವಯವ ಕೃಷಿಗೆ ಅನುಕೂಲ ಆಗ್ತದೆ. ಲ್ಯಾಂಡಿಂದು ಫರ್ಟಿಲಿಟಿ ಚೆನ್ನಾಗಾಗ್ತದೆ, ಆ ಉತ್ಪಾದನೆ ಚೆನ್ನಾಗಾಗ್ತದೆ, ಮನೆಯವರ ಆರೋಗ್ಯ ಚೆನ್ನಾಗಿರ್ತದೆ, ಜಮೀನಿನ ಆರೋಗ್ಯ ಚೆನ್ನಾಗಿರ್ತದೆ. ಹಾಗಾಗಿ ಅವರ ಆರ್ಥಿಕ ಸ್ವಾವಲಂಬನೆಯನ್ನು ಮುಟ್ಟೋ ರೀತಿಯಲ್ಲಿ ಹೈನುಗಾರಿಕೆಯನ್ನು, ಕೋಳಿ ಸಾಕಾಣಿಕೆಯನ್ನು, ಕುರಿ ಸಾಕಾಣಿಕೆಯನ್ನು ಅಳವಡಿಸ್ಕೊಂಡು ರೈತರು ಆರ್ಥಿಕ ಮಟ್ಟವನ್ನು ಸುಧಾರಿಸ್ಕೊಳ್ಳಿ ಅನ್ನೋದು ನಮ್ಮ ಆಶಯ. ಹೆಚ್ಚಿನ ಮಾಹಿತಿಗೆ ಡಾಕ್ಟರ್ ನಾಗರಾಜ್ ಅವರೇ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆನ ಹೇಳ್ಬೋದಾ ಕನ್ನಡದಲ್ಲಿ? 9-9-1-6-6-9-4-4-6 ಇನ್ನೊಮ್ಮೆ ಹೇಳ್ತೀರಾ? 9-9-1-6-6-9-4-4-6 ಇನ್ನೂ ಒಂದು ಸರಿ ಹೇಳ್ಬಿಡಿ ಸರ್. 9-9-1-6-6-9-4-4-6 ಒಳ್ಳೆಯದು ಡಾಕ್ಟರ್ ನಾಗರಾಜ್ ಅವರೇ. ಇದುವರೆಗೂ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆ ಮೇವಿನ ಅಭಿವೃದ್ಧಿ ಹಾಗೂ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಯಾವ ರೀತಿ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು, ನಮಸ್ಕಾರ. ತಮಗೂ ಕೂಡ ಧನ್ಯವಾದಗಳು. ಮೇವಿನ ಬೆಳೆ ಅಭಿವೃದ್ಧಿಗೆ ಇಲಾಖೆ ಯೋಜನೆಗಳನ್ನು ಕುರಿತು ಮೈಸೂರು ಜಿಲ್ಲಾ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ನಾಗರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನಿನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಬಿಎನ್ ತ್ರಿನೇಶ್. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಸಂಕಲನ ಆರ್ ಲೋಕೇಶ್ವರಿ, ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರೇ, ಇದುವರೆಗೂ ಮೇವು ಮೆಲುಕು ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ, ಮೇವು ಬೆಳೆ ಅಭಿವೃದ್ಧಿ ಯೋಜನೆಗಳು ಈ ಕುರಿತು ಮೈಸೂರು ಜಿಲ್ಲಾ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ಎನ್ ಕೇಶವಮೂರ್ತಿ. ನಮ್ಮ ನಾಳಿನ ಕೃಷಿರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ನಮ್ಮ ಕಂಪನಿ ರೈತ ಉತ್ಪಾದಕ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ, ರೈತ ಉತ್ಪಾದಕ ಕಂಪನಿ ಹಾಗೂ ಸಾಮಾಜಿಕ ಮಾಧ್ಯಮ ಮತ್ತು ಕೃತಕ ಬುದ್ಧಿಮತ್ತೆ ಬಳಕೆ ಕುರಿತು ಸಂವಾದ ಭಾಗವಹಿಸುತ್ತಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂಎಸ್ ಸಪ್ನಾ ಹಾಗೂ ಕಂಪ್ಯೂಟರ್ ಸೈನ್ಸ್ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಡಿಎಸ್ ಗುರು. ಕಾರ್ಯಕ್ರಮದ ಪ್ರಸ್ತುತಿ ಎನ್ ಕೇಶವಮೂರ್ತಿ. ಈಗ ಒಂದು ಕೃಷಿ ಗೀತೆಯನ್ನು ಆಲಿಸೋಣ.